ಕಾರ್ಯಕ್ರಮ. ಗೀತೋತ್ಸವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸುವ ಹಿನ್ನೆಲೆ ಕೃಷ್ಣನಗರಿ ಉಡುಪಿಯಲ್ಲಿ ಭರದ ಸಿದ್ಧತೆ. ಕಿದ್ವಾಯಿ ಆಸ್ಪತ್ರೆ ಸಹಯೋಗದಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜನೆಗೆ ಆರೋಗ್ಯ ಸಚಿವರೊಂದಿಗೆ ಸಮಾಲೋಚನೆ, ಸಚಿವ ಕೆಎಚ್ ಮುನಿಯಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ? ಆರ್.ಬಿ.ಐ. ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಕೃಷಿ ರಂಗ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಟನ್ ರೋಸ್ ಬೇಸಾಯದ ಕ್ರಮಗಳು ಕುರಿತು ಡಾ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ, ದಾನವ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಬಟನ್ ರೋಸ್ ಬೇಸಾಯದ ಕ್ರಮಗಳು ಕುರಿತು ಡಾ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬಟನ್ ಗುಲಾಬಿ ಬೆಳೆಯ ಸುಧಾರಿತ ಬೇಸಾಯದ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರುವ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು ಸರ್. ಇವತ್ತು ಈ ಒಂದು ಬಟನ್ ಗುಲಾಬಿ ಬಗ್ಗೆ ಮಾಹಿತಿ ಮಾಡಿಕೊಡಿ. ಸಾಕಷ್ಟು ರೈತರು ಈ ಒಂದು ಬಟನ್ ಗುಲಾಬಿ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಬೆಳಿಬಹುದು, ಎಲ್ಲ ಕಡೆ ಇದ್ರ ಬೇಡಿಕೆ ಸಾಕಷ್ಟಿದೆ, ಹೂವಿನ ಬೇಡಿಕೆಯನ್ನ ಈ ಒಂದು ಬಟನ್ ಗುಲಾಬಿ ಬೆಳೆಯೋದ್ರ ಮೂಲಕ ನೀಗಿಸಬಹುದು ಅನ್ನೋ ಒಂದು ಮಾಹಿತಿ ಇದೆ. ಏನ್ ಹೇಳ್ತೀರಿ ಈ ಒಂದು ಬಟನ್ ಬೆಳೆ ಬೇಸಾಯದ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಸರ್, ಖಂಡಿತವಾಗ್ಲು ಸರ್. ಯಾಕೆ ಅಂತಂದ್ರೆ ಪ್ರೆಸೆಂಟ್ ಡೇಸ್ ಅಲ್ಲಿ ಒಂದು ಬಟನ್ ರೋಸ್ ಹೆಚ್ಚಾಗಿ ಬೆಳೀತಾ ಇದಾರೆ. ಯಾಕೆಂದ್ರೆ ಗುಲಾಬಿ ಬೆಳೆ ಬೆಳೆಯೋಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ತುಂಬಾ ಆದಷ್ಟು ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಗುಲಾಬಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಪಾಲಿಹೌಸ್ ಬೇಕಾಗುತ್ತೆ, ಶೇಡ್ ನೆಟ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಬಟನ್ ಗುಲಾಬಿನ ಓಪನ್ ಫೀಲ್ಡ್ ಅಥವಾ ಹೊರ ಪ್ರದೇಶದಲ್ಲಿ ನೇರವಾಗಿ ಬೆಳೀತಾ ಹೋಗ್ಬೋದು. ಇದಕ್ಕೆ ಸ್ವಲ್ಪ ರೋಗ ಮತ್ತು ಕೀಟದ ಬಾಧೆ ಆ ಒಂದು ಗುಲಾಬಿ ಕಂಪೇರ್ ಮಾಡೋಣಗತ್ತೆ ತುಂಬಾ ಕಡಿಮೆ ಇರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ, ದೊಡ್ಡ ಪ್ರಮಾಣದಲ್ಲಿ ಬೆಳೆ ಸಿಗುತ್ತೆ. ಮತ್ತೆ ಈ ಒಂದು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಭಾಗ ಯಥೇಚ್ಛವಾಗಿ ಈ ಒಂದು ಬೆಳೆನ ಬೆಳೆಯೋದನ್ನ ನಾವು ಕಾಣಬಹುದಾಗಿದೆ. ಈ ಒಂದು ಬಟನ್ ಗುಲಾಬಿನ ನಾವು ಬಿಡಿ ಹೂಗಳಾಗಿ ಯಥೇಚ್ಛವಾಗಿ ನಾವು ಉಪಯೋಗ ಮಾಡ್ತಿರೋದನ್ನ ನಾವು ಕಾಣಬಹುದಾಗಿದೆ. ಮತ್ತೆ ವೇದಿಕೆ ಅಲಂಕಾರಗಳಲ್ಲಿ ಒಂದು ಗುಲಾಬಿನ ಯೂಸ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರೈತರು ಯಥೇಚ್ಛವಾಗಿ ಈ ಒಂದು ಬೆಳೆ ಬೆಳೆಯೋಕೆ ಕಾರಣ ಏನು ಅಂತಂದ್ರೆ ಅವ್ರಿಗೆ ತಕ್ಷಣ ಹಣ ಸಿಗ್ತಾ ಹೋಗುತ್ತೆ, ಮತ್ತೆ ದಿನನಿತ್ಯ ಹಣ ಸಿಗೋದಕ್ಕೆ ಒಂದು ಪ್ರಮುಖವಾಗಿರುವುದು ಒಂದು ಈ ಒಂದು ಗುಲಾಬಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಡೇಸ್ ಅಲ್ಲಿ ನಮ್ಮ ಒಂದು ವಲಯ 5 ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಕೋಲಾರ ಬಗ್ಗೆ ಯಥೇಚ್ಛವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಬಟನ್ ಗುಲಾಬಿ ಸುಧಾರಿತ ಬೇಸಾಯದ ಬಗ್ಗೆ ತಿಳಿಸಬೇಕು. ಸೊ ಖಂಡಿತ ಸರ್, ಬಟನ್ ಗುಲಾಬಿ ಪ್ರಸ್ತುತ ದಿನಗಳಲ್ಲಿ ನಮ್ಮ ರಾಜ್ಯ ಮತ್ತು ನಮ್ಮ ದೇಶದಲ್ಲಿ ಬೆಳೆಯುವಂತಹ ಪ್ರಮುಖವಾಗಿರುವಂತಹ ಪುಷ್ಪ ಬೆಳೆಗಳಲ್ಲಿ ಒಂದು ಬೆಳೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದ್ರೆ ಈ ಒಂದು ಹೂಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನದಂತ ಬೇಡಿಕೆ ಇರೋದನ್ನ ನಾವು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಈ ಒಂದು ಬಟನ್ ಗುಲಾಬಿ ಅಂತ ಹೇಳ್ತೀವಿ, ಉಷ್ಣವಲಯ ಅಥವಾ ಹೆಚ್ಚು ಬಿಸಿಲಲ್ಲಿರುತ್ತೋ ಅಂತ ಕಡೆ ಏನಾಗುತ್ತೆ, ಹೆಚ್ಚಿನ ಫಸಲು ಕೊಡೋದನ್ನ ನಾವು ಕಾಣಬಹುದಾಗಿದೆ. ಬಟ್ ಎಲ್ಲಿ ಚಳಿ ಜಾಸ್ತಿ ಇರುತ್ತೆ, ಎಲ್ಲಿ ಹಿಮ ಬೀಳ್ತಾ ಇರುತ್ತೆ, ಅಂತ ಕಡೆ ಏನಾಗುತ್ತೆ, ಈ ಒಂದು ಬೆಳೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಬಂದರೂ ಕೂಡ ಹೂವಿನ ಗುಣಮಟ್ಟ ಏನಾಗುತ್ತೆ, ವ್ಯತ್ಯಾಸ ಆಗೋದನ್ನ ನಾವು ಕಾಣಬಹುದಾಗಿದೆ. ಮತ್ತು ಎಲ್ಲೆಲ್ಲಿ ಏನ್ ಮಾಡ್ತಾರೆ, ಮಿಶ್ರ ಬೆಳೆಯಾಗಿ ಬೆಳೀತಾ ಹೋಗ್ತಾರೆ. ಮಿಶ್ರ ಬೆಳೆಯಾಗಿ ಬೆಳೆದಷ್ಟು ಕೆಲವೊಂದು ಟೈಮಲ್ಲಿ ಇಳುವರಿಯಲ್ಲಿ ವ್ಯತ್ಯಾಸ ಆಗೋದನ್ನ ನಾವು ಕಾಣಬಹುದಾಗಿದೆ. ಮತ್ತೆ ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ಒಂದು ಬೆಳೆ ಬೆಳೀತಾರೆ ನೋಡ್ತಾ ಹೋದ್ರೆ, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ನಗರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಇನ್ನು ಅನೇಕ ಜಿಲ್ಲೆಗಳಲ್ಲಿ ಒಂದು ಬೆಳೆನ ಬೆಳೆಯೋದನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯ ಪ್ರಮುಖವಾಗಿರುವಂತಹ ರಾಜ್ಯಗಳು ನೋಡ್ತಾ ಹೋದ್ರೆ ಆಂಧ್ರಪ್ರದೇಶ ನೋಡಬಹುದು, ಮತ್ತೆ ತಮಿಳುನಾಡು ನೋಡಬಹುದು, ಈ ಒಂದು ಬಿಡಿ ಹೂಗಳನ್ನ ಯಥೇಚ್ಛವಾಗಿ ಅದನ್ನ ಬೆಳೆದ್ಬಿಟ್ಟು ಮಾರಾಟ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ನಾವು ಸಾಮಾನ್ಯವಾಗಿ ಸಹಜವಾಗಿ ನಾವು ಗುಲಾಬಿ ಗಿಡ, ಗುಲಾಬಿ ತೋಟ ಅಂತ ನಾವು ಹೇಳ್ತೇವೆ, ಆ ಗುಲಾಬಿಗೂ ಮತ್ತೆ ಈ ಒಂದು ಬಟನ್ ಗುಲಾಬಿಗೂ ನಾವು ಯಾವ ತರ ವ್ಯತ್ಯಾಸ ಕಾಣಬಹುದು? ಸರ್, ಆಗ್ಲೇ ಹೇಳಿದ ರೀತಿಯಲ್ಲಿ ಸಾಮಾನ್ಯ ಗುಲಾಬಿ ಅಂತ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಇಂಟೆನ್ಸಿವ್ ಕೇರ್ ಬೇಕಾಗುತ್ತೆ, ಜಾಸ್ತಿ ಅದಕ್ಕೆ ನಾವು ಕೇರ್ ಮಾಡಬೇಕಾಗುತ್ತೆ. ಈ ಒಂದು ಬಟನ್ ಗುಲಾಬಿಗೆ ಕೇರ್ ಮಾಡುವಂತ ಅವಶ್ಯಕತೆ ಅಷ್ಟೊಂದು ಇರೋದಿಲ್ಲ, ಮತ್ತೆ ಅದಕ್ಕೆ ರೋಗ ಕೀಟ ಒಂದು ಅವಳಿ ಜಾಸ್ತಿ ಇರುತ್ತೆ, ಪ್ರದೇಶ ಕೂಡ ಬೇರೆ ಬೇರೆ ಬೇರೆ ಬೇರೆ ಒಂದು ವಾತಾವರಣದಲ್ಲಿ ಬೆಳಿಬೇಕಾಗತ್ತೆ, ಅದಕ್ಕೆ ಇಷ್ಟೇ ಟೆಂಪರೇಚರ್ ಇರಬೇಕಾಗತ್ತೆ, ಇಷ್ಟೇ ಆರ್ದ್ರತೆ ಇರಬೇಕಾಗತ್ತೆ, ಮತ್ತೆ ಅದನ್ನ ಸುಮ್ಮನೆ ಬೆಳೆದ್ಬಿಟ್ಟು ಮಾರಾಟ ಮಾಡಬೇಕಾಗುತ್ತೆ, ಬಂಚಿಂಗ್ ಮಾಡಬೇಕಾಗತ್ತೆ, ಗ್ರೇಡಿಂಗ್ ಮಾಡಬೇಕಾಗತ್ತೆ, ಅದೆಲ್ಲ ಆದ್ಮೇಲೆ ಶೈತ್ಯ ಒಂದು ವಾಹನದಲ್ಲಿ ಏನ್ ಮಾಡಬೇಕಾಗುತ್ತೆ, ಅದನ್ನ ಸರಬರಾಜು ಮಾಡಬೇಕಾಗತ್ತೆ. ಅದನ್ನೆಲ್ಲ ನೋಡ್ತಾ ಹೋದ್ರೆ ನಮ್ಮ ರೈತರು ಈ ಒಂದು ಬಟನ್ ಗುಲಾಬಿ ಬೆಳೆದ್ರೆ ಅಷ್ಟೊಂದು ಸಮಸ್ಯೆ ಆಗೋದು ನಾವು ಕಾಣಕ್ ಸಾಧ್ಯ ಇಲ್ಲ. ಅಂದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಕಾಳಜಿ ತಗೋಬೇಕಾ? ಇಲ್ಲ, ಇದಕ್ಕೆ ಅಷ್ಟೊಂದು ಕಾಳಜಿ ಬೇಕಾಗಿಲ್ಲ, ಕಡಿಮೆ ಕಾಳಜಿ. ಪ್ರದೇಶ ಹೇಗಿರ್ಬೇಕು? ಬೆಳೆಯ ಪ್ರದೇಶ ಏನು, ಅಲ್ಲಿ ಆಜುಬಾಜು ಏನು ಒಂದು ಗಿಡ ಮರಗಳು ಇರ್ಬೇಕಾ? ಬೆಳೆಯ ಸಮತಟ್ಟಾಗಿರ್ಬೇಕು, ಓಪನ್ ಫೀಲ್ಡ್ ಇರಬೇಕು. ಓಪನ್ ಫೀಲ್ಡ್ ಇದಾಗುತ್ತೆ, ಬಿಸಿಲು ಎಲ್ಲಿ ಜಾಸ್ತಿ ಬರುತ್ತೆ, ಏನಾಗುತ್ತೆ, ಹೂವಿಂದ ಮೊಗ್ಗು ಅರಳುವ, ಮೊಗ್ಗಿಂದ ಹೂ ಅರಳುವ ಸಂಖ್ಯೆ ಏನಾಗುತ್ತೆ, ಜಾಸ್ತಿ ಆಗೋದನ್ನ ನಾವು ಕಾಣಬಹುದಾಗಿದೆ. ಮತ್ತೆ ಕಡಿಮೆ ಮಳೆ ಬೆಳೆ ಪ್ರದೇಶದಲ್ಲಿ ಏನಾಗುತ್ತೆ, ಒಂದು ಬೆಳೆ ತುಂಬಾ ಉತ್ತಮವಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಆದ್ರಿಂದ ನಮ್ಮ ಒಂದು ಬೆಂಗಳೂರು ಸುತ್ತಮುತ್ತ ಇರುವಂತಹ ಎಲ್ಲಾ ಒಂದು ನಗರಗಳಲ್ಲಿ ಏನ್ ಮಾಡ್ತಾರೆ, ಒಂದು ಬಟನ್ ಗುಲಾಬಿನ ಬೆಳೆದ್ಬಿಟ್ಟು ದಿನನಿತ್ಯ ಬೆಳಿಗ್ಗೆ ಅದನ್ನ ಮಾರುಕಟ್ಟೆಗೆ ತಂದ್ಬಿಟ್ಟು ಅದನ್ನ ಮಾರುಕಟ್ಟೆಗೆ ಹಾಕ್ಬಿಟ್ಟು ದಿನನಿತ್ಯದ ಆದಾಯವನ್ನು ಅವರು ಒಂದು ರೂಪದಲ್ಲಿ ಮಾಡ್ಕೊಂಡಿದ್ದಾರೆ. ಕೆಲವು ಮನೆಯಲ್ಲಿ ಒಣ ಪ್ರದೇಶದಲ್ಲಿ ಒಣ ಬೇಸಾಯದಲ್ಲಿ ಇದು ಸ್ವಲ್ಪ ಸೂಕ್ತ ಅಂತ ಹೇಳ್ಬೋದು, ಸೂಕ್ತ ಅಂತ ಹೇಳ್ಬೋದು ಸರ್. ಯಾಕೆಂದ್ರೆ ನಮ್ಮ ಒಂದು ಬೆಂಗಳೂರು ಭಾಗದಲ್ಲಿ ಒಂದೇ ಅಲ್ಲ, ಉತ್ತರ ಕರ್ನಾಟಕ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಅಂತ ಕಡೆ ಯಥೇಚ್ಛವಾಗಿ ಬೆಳೀತಾ ಹೋಗ್ತಾರೆ. ಬಟ್ ಏನು ಅಂದ್ರೆ ಇಲ್ಲಿ ಬೆಳೆಯುವಂತಹ ತಳಿಗಳ ಕೆಲವೊಂದು ಅಲ್ಲಿ ಆ ತಳಿಗಳು ಬೆಳೆಯುವಂತದೇ ಬೇರೆ ಆಗಿರುತ್ತೆ. ಯಾಕೆಂದ್ರೆ ಈ ಒಂದು ಬೆಂಗಳೂರು ಭಾಗ ಕಂಪೇರ್ ಮಾಡಿದ್ರೆ ಉತ್ತರ ಕನ್ನಡ ಆಗಿದೆ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ಅಲ್ಲಿ ಬಿಸಿಲಿನ ಪ್ರಮಾಣ ಜಾಸ್ತಿ ಇರೋದನ್ನ ನಾವು ಕಾಣಬಹುದಾಗಿದೆ. ಅದಕ್ಕೋಸ್ಕರ ಕೆಲವೊಂದು ತಳಿಗಳ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬಟನ್ ಗುಲಾಬಿ ವಾಣಿಜ್ಯ ಬಳಕೆಗೆ ಜಾಸ್ತಿಯಾಗಿ ಬಳಸಬಹುದು. ಖಂಡಿತ ಸರ್. ಯಾಕೆ ಅಂತಂದ್ರೆ ನೀವು ನೋಡ್ತಾ ಇರಬಹುದು, ಈ ಒಂದು ಬಟನ್ ಗುಲಾಬಿಂದ ಹಲವಾರು ರೀತಿ ಉಪಯೋಗಗಳಿದಾವೆ. ಒಂದೇದಾಗಿ ಕಲರ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತಾರೆ. ಕಲರ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇವತ್ತು ಕೆಲವೊಂದು ಇಂಡಸ್ಟ್ರೀಸ್ ಹೋಗ್ತಾ ಹೋಗುತ್ತೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೋಗ್ತಾ ಹೋಗುತ್ತೆ. ಇನ್ನೂ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಆಹಾರಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, ಆಹಾರ ಉತ್ಪಾದನೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, ಮತ್ತೆ ವೇದಿಕೆ ಅಲಂಕಾರಗಳಲ್ಲಿ ಹೂಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಇನ್ನು ಅನೇಕ ಭಾಗಗಳಲ್ಲಿ ಇದನ್ನ ಯೂಸ್ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಇನ್ನೇನ್ ಮಾಡ್ತಾರೆ ಅಂತಂದ್ರೆ, ನೀವು ನೋಡ್ತಾ ಇರೋದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ರೂಮ್ ಫ್ರೆಶ್ನರ್ಸ್ ಬದಲು ಪಾಟ್ ಪುರಿಸ್ ಅಂತ ಮಾಡ್ತಾ ಹೋಗ್ತಾರೆ. ಅದೇ ಆ ಪಾಟ್ ಪುರಿಸ್ ಏನ್ ಮಾಡ್ತಾರೆ, ಡ್ರೈ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಯಾವ ಗುಲಾಬಿ ನೀರನ್ನ ತಿಮ್ಸ್ಬಿಟ್ಟು ಏನಾಗುತ್ತೆ, ಒಂದು ಆಯಿಲ್ ಹಾಕ್ಬಿಟ್ಟು ಏನಾಗುತ್ತೆ, ರೋಸ್ ಆಯಿಲ್ ಹಾಕ್ಬಿಟ್ಟು ಏನಾಗುತ್ತೆ, ಒಂದು ತಿಂಗಳ ಕಾಲ ಆ ರೂಮ್ ಪೂರ್ತಿ ಏನಾಗಿರುತ್ತೆ, ರೋಸ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇದಕ್ಕೆ ತುಂಬಾ ಬೇಡಿಕೆ ಇದೆ. ಈ ಬಟನ್ ಗುಲಾಬಿ ಏನಾಗುತ್ತೆ, ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ಪಡೋದಕ್ಕೆ ತುಂಬಾ ರೈತರಿಗೆ ಅನುಕೂಲ ಆಗ್ತಾ ಇದೆ. ಆದಷ್ಟು ನಮ್ಮ ರೈತರು ಏನ್ ಮಾಡ್ತಿದ್ದಾರೆ, ಈ ಒಂದು ಬಟನ್ ಗುಲಾಬಿಗೆ ಮಾರು ಹೋಗ್ತಾ ಇದಾರೆ. ಒಂದು ಪ್ರಮುಖವಾದ ಕಾರಣ ಏನು ಅಂತಂದ್ರೆ, ನಮ್ಮ ರೈತರು ಹಸು ಸಾಕಿದ್ರೆ 108 ಸಮಸ್ಯೆ. ಹೌದು, ಈ ಒಂದು ಬಟನ್ ಗುಲಾಬಿ ಮಾಡಿದ್ರೆ ಏನಾಗುತ್ತೆ, ಸರಿಯಾದ ಪ್ರಮಾಣದಲ್ಲಿ ಅದನ್ನ ನಿರ್ವಹಣೆ ಮಾಡಿದಲ್ಲಿ ಹೆಚ್ಚಿನ ಆದಾಯವನ್ನ ಅವರು ಕಡಿಮೆ ಸಮಯದಲ್ಲಿ ಪಡೆಯಬಹುದು, ಮತ್ತೆ ನಿರಂತರವಾಗಿ ಪಡೀತಾ ಹೋಗಬಹುದು. ಒಂದು ಸರಿ ಒಬ್ಬ ರೈತ ಬಟನ್ ಗುಲಾಬಿ ಹಾಕಿದ್ರೆ ನಾಟಿ ಮಾಡಿದ್ಮೇಲೆ 8 ತಿಂಗಳಿಗೆ ಏನಾಗುತ್ತೆ, ಫಸಲು ಶುರು ಆಗ್ತಾ ಹೋಗುತ್ತೆ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಒಂದು ಅವ್ನು ಹೆಂಗ್ ಮೇಂಟೈನ್ ಮಾಡ್ತೋ ಆ ರೀತಿಯಾಗಿ 5 ಆಗಿರ್ಬೋದು, 6 ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಅವನು ಫಲವನ್ನ ಪಡೆಯೋದಕ್ಕೆ ಅನುಕೂಲ ಆಗ್ತಾ ಹೋಗ್ತದೆ. ಅಂದ್ರೆ ಈ ಒಂದು ಬಟನ್ ಗುಲಾಬಿ ಬೆಳೆಯೋದ್ರಿಂದ ನಮ್ಮ ರೈತರ ಬದುಕು ಸುಗಮ ಆಗ್ಬಹುದು. ಒಣ ಬೇಸಾಯದಲ್ಲೂ ನಮಗೆ ಮಳೆ ಇಲ್ಲಪ್ಪ, ಕಡಿಮೆ ಮಳೆ ಬರ್ತದೆ ಅಂತ ಪ್ರದೇಶದಲ್ಲೂ ಕೂಡ ಇದು ಒಂದು ಸೂಕ್ತ ಬೆಳೆ, ನಮ್ಮ ರೈತರಿಗೆ ಯಾವುದೇ ಒಂದು ತೊಂದರೆ ಇಲ್ಲ. ಇದ್ದ ಒಂದು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಇದೊಂದು ಇದರ ಫಸಲನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈ ಒಂದು ಬಟನ್ ಗುಲಾಬಿ ಬೆಳೀಲಿಕ್ಕೆ ಎಂಥ ಮಣ್ಣು ಸೂಕ್ತ? ಸೊ ನಾನು ಆಗ್ಲೇ ರೀತಿಯಲ್ಲಿ ಈ ಒಂದು ಬಟನ್ ಗುಲಾಬಿ ಆಗ್ಲಿ ಮತ್ತೆ ಯಾವುದೇ ಒಂದು ಪುಷ್ಪ ಬೆಳೆಗಳಾಗ್ಲಿ ಬೆಳಿಬೇಕು ಅಂದ್ರೆ ಎಲ್ಲಾ ತರದ ಮಣ್ಣಲ್ಲಿ ಬೆಳಿಬಹುದು, ಬಟ್ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಕೆಂಪು ಮಣ್ಣಲ್ಲಿ ನಮ್ಮ ರೈತರಿಗೆ. ಹೌದು ಹೌದು ಹೌದು, ಅಂತ ಮಣ್ಣಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಒಂದು ಮಣ್ಣಿನ ರಸಸಾರ ಒಂದು 5.5-5.8 ತುಂಬಾ ಉತ್ತಮವಾಗಿ ಒಂದು ಬೆಳೆ ಬರೋದನ್ನ ನಾವು ಕಾಣಬಹುದಾಗಿದೆ. ಯಾವ ತರ ವಾತಾವರಣ ಇದು ಬಯಸ್ತದೆ ಮತ್ತೆ ನಾಟಿ ಮಾಡಕ್ಕೆ ಯಾವ ಕಾಲ ಸೂಕ್ತ ಅಂತೀರಿ? ಸೊ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಸಾಧಾರಣ ಮಳೆ ಅಥವಾ ಮೀಡಿಯಂ ಆಗಿ ಎಲ್ಲಿ ಮಳೆ ಬೀಳುತ್ತೋ ಅಂತ ಕಡೆ ಒಂದು ಬೆಳೆ ತುಂಬಾ ಸೂಕ್ತವಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಉಷ್ಣ ಪ್ರದೇಶದಲ್ಲಿ ಒಂದು ಬೆಚ್ಚನೆಯ ತಾಪಮಾನ ಮತ್ತು ಸಾಕಷ್ಟು ಸೂರ್ಯನ ಬೆಳಕಿದ್ದಾಗ ಏನಾಗುತ್ತೆ, ಈ ಒಂದು ಬೆಳೆ ತುಂಬಾ ಸುಗಮವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಮೊಗ್ಗುಗಳು ಮತ್ತು ಹೂಗಳು ಬಿಡುವಂತ ಟೆಂಪರೇಚರ್ ಹೆಂಗಿರ್ಬೇಕು ಅಂದ್ರೆ ಒಂದು 18-32 degrees ಟೆಂಪರೇಚರ್ ಏನಾಗುತ್ತೆ, ಹೂವು ಚೆನ್ನಾಗಿ ಬರುತ್ತೆ, ಮೊಗ್ಗುಗಳು ಚೆನ್ನಾಗಿ ಬರ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರೂ 35 degrees ಟೆಂಪರೇಚರ್ ಜಾಸ್ತಿ ಏನಾಗುತ್ತೆ, ಹೂವಿನ ಗುಣಮಟ್ಟ ಏನಾಗುತ್ತೆ, ಕುಸಿತ ಹೋಗ್ತದೆ. ಅಂದ್ರೆ ಸರಿಯಾಗಿ ರೀತಿಯಂತ ಹೂವಿಂದ ಮೊಗ್ಗಿಂದ ಹೂ ಅರಳೋದಿಲ್ಲ, ಮತ್ತೆ ಅದೇ ರೀತಿಯಾಗಿ ಬಂದಿರುವಂತ ಹೂವು ಏನಾಗುತ್ತೆ, ಕಲರ್ ಫೇಡಿಂಗ್ ಆಗಿರುತ್ತೆ, ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಈ ಒಂದು ವಲಯ 5 ಅಂತ ಹೇಳಿದ್ವಲ್ಲ, ಈ ವಲಯ 5 ಅಂದ್ರೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಏನಾಗಿರುತ್ತೆ, ಈ ಒಂದು ವಾತಾವರಣ ತುಂಬಾ ಪೂರಕವಾಗಿರುತ್ತೆ ಮತ್ತೆ ಈ ಒಂದು ಬಂದಿರುವಂತಹ ಗುಣಮಟ್ಟ ಕೂಡ ತುಂಬಾ ಉತ್ತಮವಾಗಿರೋದನ್ನ ನಾವು. ಈ ಒಂದು ಬಟನ್ ಗುಲಾಬಿಯಲ್ಲಿ ಹೊಸದಾಗಿ ಯಾವ್ಯಾವ ಪ್ರಮುಖ ತಳಿಗಳಿದಾವೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಸೊ ಬಟನ್ ಗುಲಾಬಿಯ ತಳಿಗಳು ನೋಡ್ತಾ ಹೋದ್ರೆ ಪ್ರಮುಖವಾಗಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಆಗಂತಂದ್ರೆ ಹೂವಿನ ಬಣ್ಣ ಆಗಿರ್ಬೋದು, ಹೂವಿನ ಆಕಾರ ಆಗಿರ್ಬೋದು, ಹೂವಿನ ಗುಣಮಟ್ಟ ಆಗಿರ್ಬೋದು, ಅದ್ರ ಮೇಲೆ ಏನ್ ಮಾಡ್ತಾರೆ ಹೂವಿನ ತಳಿಗಳನ್ನ ಅವ್ರು ಮಾಡ್ತಾ ಹೋಗ್ತಾರೆ. ಈ ಒಂದು ಬೆಂಗಳೂರು ಸುತ್ತಮುತ್ತ ಭಾಗಕ್ಕೆಲ್ಲ ಏನ್ ಮಾಡ್ತಾರೆ ಅಂದ್ರೆ ರೈತರು ಜಾಸ್ತಿ ಯೂಸ್ ಮಾಡ್ತಿರುವಂತಹ ಪ್ರೆಸೆಂಟ್ ತಳಿಗಳು ನೋಡ್ತಾ ಹೋದ್ರೆ ಮಿರಾಬೆಲ್ ಆಗಿರ್ಬೋದು ಮತ್ತೆ ಚರಿಷ್ಮಾ ಅಂತ ಹೇಳ್ಬೋದು. ಈ ಮಿರಾಬೆಲ್ ಹೆಂಗಿರುತ್ತೆ ಅಂದ್ರೆ ರೆಡ್ ಅಥವಾ ಕೆಂಪು ಬಣ್ಣದ ಒಂದು ಗುಲಾಬಿ ತರ ಇರೋದನ್ನ ಕಾಣಬಹುದಾಗಿದೆ. ಚರಿಷ್ಮಾ ಅಂದ್ರೆ ಮಿಶ್ರ ಬಣ್ಣ, ಅಂದ್ರೆ 2-3 ಬಣ್ಣ ಮಿಶ್ರ ಆಗಿರೋದನ್ನ ನಾವು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಇವೆರಡು ತಳಿಗಳು ನಮ್ಮ ರೈತರು ಯಥೇಚ್ಛವಾಗಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಸರಿ ಇಳುವರಿ ಶುರುವಾದ್ರೆ ಪ್ರತಿ ವರ್ಷ ಏನಿಲ್ಲಾಂದ್ರೆ ಕೂಡ ಒಂದು ಗಿಡಕ್ಕೆ 1,500-2,000 ಒಂದು ಹೂಗಳನ್ನ ಅವರು ಹಾರ್ವೆಸ್ಟ್ ಮಾಡಬಹುದು. ಮತ್ತೆ ಅದಾದ್ಮೇಲೆ ಒಂದು ಹೆಕ್ಟೇರ್ಗೆ ಏನಿಲ್ಲ ಅಂದ್ರೆ ಕೂಡ ಒಂದು 20-30 ಹೂವಿನ ಇಳುವರಿನ ಅವರು ಪಡಿಬಹುದಾಗಿದೆ. ಈ ತರ ದೊಡ್ಡ ಪ್ರಮಾಣದ ಬೆಳೆ ಸಿಗ್ತದ? ಖಂಡಿತವಾಗ್ಲೂ ಸಿಗ್ತಾ ಇದೆ. ರೈತರು ಅವರ ತೋಟವನ್ನ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾಗಿ ನಿರ್ವಹಣೆ ಮಾಡಿದಲ್ಲಿ ಖಂಡಿತವಾಗ್ಲೂ ಕೂಡ ಅನುಕೂಲ ಆಗ್ತಾ ಇದೆ. ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಪಡಿತರದ ನಾವು ಕಾಣಬಹುದಾಗಿದೆ. ಆದ್ರಿಂದ ಇವೆರಡು ತಳಿಗಳು ಇರೋದನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ಬೆಂಗಳೂರು ಅಂತ ಹೇಳ್ತೀವಲ್ಲ, ಅಲ್ಲಿಂದ ಕೆಲವೊಂದು ತಳಿಗಳ ಈ ಒಂದು ಬಟನ್ ರೋಸ್ ಅಂತಾನೆ ಕೆಲವೊಂದು ತಳಿಗಳ ಅವರು ರಿಲೀಸ್ ಮಾಡಿದ್ರೆ, ಅದ್ ನೋಡ್ತಾ ಹೋದ್ರೆ ಅರ್ಕ ಪರಿಮಳ ಅಂತಿದೆ, ಅರ್ಕ ಸವಿ ಅಂತಿದೆ, ಅರ್ಕ ಶರ್ಮಿಳ ಅಂತಿದೆ, ಅರ್ಕ ಕಾಂಚನ ಅಂತಿದೆ. ಅದರಲ್ಲಿ ಮೊದಲಾಗಿ ಅರ್ಕ ನಾನು ಪರಿಮಳ ಅಂತ ಹೇಳಿದೆ, ಹೆಸರು ಹೇಳುತ್ತೆ ಪರಿಮಳ ಅಂದ್ರೆ ಸುವಾಸನೆ ಬಿಡುವಂತಹ ಒಂದು ಹೂವಿನ ಒಂದು ಹೂವಿನಲ್ಲಿ ಒಂದು ಸುವಾಸನೆ ಬರೋದನ್ನ ನಾವು ಕಾಣಬಹುದಾಗಿದೆ. ಈ ಹೂವು ಹೇಗಿರುತ್ತೆ ಅಂದ್ರೆ ಕೆಂಪು ನೇರಳೆ ಬಣ್ಣದಿಂದ ಕೂಡಿರುವಂತಹ ಹೂವಾಗಿರುತ್ತೆ. ಒಂದು ಹೆಕ್ಟೇರ್ ಏನಿಲ್ಲ ಅಂದ್ರೆ ಕೂಡ ಒಂದು 14-15 tons ಹೂವಿನ ಎಕ್ಸ್ಪೆಕ್ಟ್ ನ ಈ ಒಂದು ತಳಿಗಳಿಂದ ನಾವು ಮಾಡಬಹುದಾಗಿದೆ. ಮತ್ತೆ ಅದಾದ್ಮೇಲೆ ಒಂದು ವರ್ಷಕ್ಕೆ ಇಲ್ಲ ಅಂದ್ರೆ ಕೂಡ ಒಂದು ಹೆಕ್ಟೇರ್ಗೆ 5.5-6 lakhs ಹೂಗಳನ್ನ ನಾವು ಪಡೆಯೋದು ನಾವು ಕಾಣಬಹುದಾಗಿದೆ. ಇದ್ರ ಜೊತೆಗೆ ಅರ್ಕ ಸವಿ ಅಂತ ಹೇಳಿದೆ, ಇದು ಹೇಗಿರುತ್ತೆ ಅಂತಂದ್ರೆ ಹೂವು ಹೆಂಗ್ ಬರುತ್ತೆ ಅಂದ್ರೆ ನೇರಳೆ ಗುಲಾಬಿ ಬಣ್ಣದ ಮಿಶ್ರಿತ ಇರೋದನ್ನ ನಾವು ಕಾಣಬಹುದಾಗಿದೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಹೆಕ್ಟೇರ್ಗೆ ಒಂದು 20-30 tons ಇಳುವರಿ ಬರೋದನ್ನ ನಾವು ಕಾಣಬಹುದಾಗಿದೆ. ಇದು ಅಷ್ಟೇ, ಹೂವು ಕಿತ್ ಮೇಲೆ ಬೇಗ ಬಾಡೋಗಲ್ಲ, ಒಂದ್ಸರಿ ಕಿತ್ ಮೇಲೆ ಒಂದು 5-6 days ಕಾಲದಿಂದ ತಡ್ಕೊಳ್ಳುವಂತಹ ಶಕ್ತಿ ಹೊಂದಿದೆ. ಯಾವುದು ಅರ್ಕ ಸವಿ ಕೆಟ್ಟೋಗ್ತದೆ, ಹಾಳಾಗ್ಬಿಡ್ತೀವಿ. ಮಲ್ಲಿಗೆ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಅದು ಕಿತ್ ಮೇಲೆ ಒಂದಿನ ತುಂಬಾ ಬಾಡ ಹೋಗುತ್ತೆ, ಹೋಗ್ಬಿಡ್ತದೆ. ಅದೇ ರೀತಿಯಾಗಿ ಅರ್ಕ ನಾವು ಸವಿ ಅಂತ ಹೇಳಿದ್ವಲ್ಲ, ಒಂದು ಸರಿ ಹೂವು ಕಿತ್ ಮೇಲೆ 5-6 days ಕಾಲ ಅದನ್ನ ಶೇಖರಣೆ ಮಾಡಿಡಬಹುದು. ಖಂಡಿತವಾಗ್ಲೂ ಈ ಬೆಳೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಗೆ ತುಂಬಾ ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಅರ್ಕ ಶರ್ಮಿಳ, ಇದೆಂಗಿರುತ್ತೆ ಮೊಗ್ಗಾಗಿದ್ದಾಗ ಹೂವು ಹೆಂಗಿರುತ್ತೆ ಅಂತಂದ್ರೆ ತಿಳಿ ಗುಲಾಬಿ ಬಣ್ಣವನ್ನ ಹೊಂದಿರುತ್ತೆ, ಅದು ಹೂವು ಅರಳಿದಾಗ ಹೆಂಗಿರುತ್ತೆ ಅಂದ್ರೆ ಕೆಂಪು ಬಣ್ಣಕ್ಕೆ ಏನಾಗ್ತಾ ಹೋಗುತ್ತೆ, ಇದು ತಿರುಗ್ತಾ ಹೋಗುತ್ತೆ. ಇದೆಂಗೆ ಅಂದ್ರೆ ಒಂದು ಪ್ರತಿ ಗಿಡಕ್ಕೆ ಒಂದು 2-3 ಗೊಂಚಲುಗಳಲ್ಲಿ ಏನ್ ಮಾಡುತ್ತೆ, ಹೂವು ಬಿಡ್ತಾ ಹೋಗುತ್ತೆ. ಪ್ರತಿ ವರ್ಷಕ್ಕೆ ಪ್ರತಿ ಗಿಡಕ್ಕೆ ಸರಿಸುಮಾರು 400-500 ಹೂಗಳ ಪಡೆಯೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಯಾವ್ದು ಅಂದ್ರೆ ಅರ್ಕ ಶರ್ಮಿಳ. ಮತ್ತೆ ಅರ್ಕ ಸಿಂಚನ ನೋಡ್ತಾ ಹೋದ್ರೆ ಈ ಹೂವು ಹೇಗಿರುತ್ತೆ ಅಂದ್ರೆ ಕೆಂಪು ಬಣ್ಣಕ್ಕೆ ಅಥವಾ ಗಾಢ ಕೆಂಪು ಬಣ್ಣ ಇರೋದನ್ನ ನಾವು ಕಾಣಬಹುದಾಗಿದೆ. ಇದು ಹೂಗಳ ಗಾತ್ರ ಸ್ವಲ್ಪ ಚಿಕ್ಕದಾಗಿರುತ್ತೆ, ಬೇರೆ ತಳಿಗಳು ಹೋಲಿಕೆ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸರಾಸರಿ ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ 1,250-1,500 ಹೂಗಳ ಪಡೆಯೋದನ್ನ ನಾವು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ರೈತರು ಅವರ ಒಂದು ವಲಯಕ್ಕೆ ಅಥವಾ ಅವರ ಒಂದು ವಾತಾವರಣಕ್ಕೆ ಸೂಕ್ತವಾಗಿರುವಂತಹ ತಳಿಗಳ ಆಯ್ಕೆ ಮಾಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಿದ್ರೆ ಅವರ ಕಷ್ಟಗಳ ದೂರ ಆಗೋದು ಎರಡು ಮಾತಿಲ್ಲ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇರುವಂತ ರೈತರಿಗೆ ಏನು ಅಂತಂದ್ರೆ ಅವ್ರ ನಿಯರ್ ಬೈ ಮಾರ್ಕೆಟ್ ಇರುತ್ತೆ. ಹೂವನ್ನ ರಾತ್ರಿ ಕಿತ್ತರೆ ಬೆಳಿಗ್ಗೆ ಮಾರ್ಕೆಟ್ಗೆ ಹಾಕ್ಬಹುದು, ಬೆಳಿಗ್ಗೆ ಬೇಗ ಕಿತ್ತರೆ ಕೂಡ ಮಾರ್ಕೆಟ್ಗೆ ಹಾಕ್ಬಹುದು. ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ, ಮತ್ತೆ ದಿನನಿತ್ಯ ಲಾಭವನ್ನು ನೋಡಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಆದಷ್ಟು ಇಲ್ಲ ಅಂದ್ರೆ ನಾವು ಈಗ ಒಂದ್ ದಿನದಲ್ಲಿ ನೀವು ಸಾರಿಗೆ ನೀವು ಕಳಿಸ್ಬಿಟ್ಟು ನೀವು ಅಲ್ಲಿ ಮಾರ್ಕೋಬಹುದು, ನಿಮ್ ಬೇಕಾದ ಕಡೆ ನೀವು ಕಳಿಸಬಹುದು. ಒಂದ್ ದಿನ 24 hours ಇದು ಏನು ಕೆಡೋದಿಲ್ಲ ಈ ಹೂ. ಖರ್ಚು ಕಮ್ಮಿ ಆಗ್ಬೇಕು ಅಂದ್ರೆ ಲೋಕಲ್ ಆಗಿದ್ರೆ ಖಂಡಿತವಾಗ್ಲು ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೊಂದು ನಾರ್ತ್ ಕರ್ನಾಟಕದಲ್ಲಿ ಪ್ರಮಾಣದಲ್ಲಿ ಬೆಳೆ ಬಂತಪ್ಪ, ಅವಾಗ ನೀವು ಹೆದರ ಅವಶ್ಯಕತೆ ಇಲ್ಲ. ಏನ್ ಸಮಸ್ಯೆ? ಮೊದಲೇನೇ ನೀವು ವಿಚಾರ ಮಾಡ್ಕೊಂಡು ಇಂತ ಕಡೆ ನಾವು ಕಳಿಸಿದ್ರೆ ನಮ್ಗೆ ಆಗುತ್ತೆ ವ್ಯವಹಾರ ನಾವು ಮಾಡಬಹುದು ಅಂತ ಹೇಳಿದ್ದಾಗ ನೀವು ಸಾರಿಗೆ ಮೂಲಕ ದೂರದ ಊರಿಗೆ ಕಳಿಸಬಹುದು. ಖಂಡಿತವಲ್ಲ ಸರ್. ಇನ್ನೊಂದು ನಾವು ಏನೋ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ಈ ಬಟನ್ ಗುಲಾಬಿ ಹೂವು ಮಾರ್ಕೆಟ್ ಅಲ್ಲಿ ಬೇಡಿಕೆ ಇದ್ದಾಗ ಒಂದು ಕೆಜಿ 400 ರೂಪಾಯಿ ಹೋಗಿರೋದಿದೆ, 500 ರೂಪಾಯಿ ಹೋಗಿರೋದು ಇದೆ ನೋಡಿ. ಅಂತದ್ದು 20-30 ಟನ್ ಬೆಳೀತಾರೆ. ಕೆಲವೊಂದ್ ಟೈಮ್ ಅಲ್ಲಿ 50 ರೂಪಾಯಿ ರೇಟ್ ಆಗಿರೋದು ಇದೆ. ಅಂತ ಟೈಮ್ ಅಲ್ಲಿ ಕಳ್ಸಕ್ಕಾಗಲ್ಲ. ರೇಟ್ ಜಾಸ್ತಿ ಇದ್ದಾಗ, ಬೇಡಿಕೆ ಇದ್ದಾಗ ಬೇಕಾದ್ರೆ ಅವರು ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂಡು ಆದಾಯ ಪಡ್ಕೋಬಹುದು. ಮತ್ತೆ ನೀವು ನಿರಂತರ ಪೂರೈಕೆ ಮಾಡ್ತಾ ಇದ್ದಾಗ ನೀವು ನಿಮ್ಗೆ ರೇಟಿಂದ ಇದು ಬರೋದಿಲ್ಲ ಅವಾಗ. ಅಂದ್ರೆ ನೀವು ದೊಡ್ಡ ಪ್ರಮಾಣದ ರೇಟ್ ಅನ್ನು ಬಯಸಲ್ಲ, ಮತ್ತೆ ಕನಿಷ್ಠ ರೇಟು ಕೂಡ ನಿಮ್ಗೆ ಸಿಗೋದಿಲ್ಲ, ಒಂದು ಮಧ್ಯಮ ರೇಟ್ ಸಿಗ್ತದೆ ನಿಮ್ಗೆ. ಇಲ್ಲ ಸರ್, ಆತರ ಆಗಲ್ಲ. ಯಾಕೆ ಅಂತಂದ್ರೆ ಇದಕ್ಕೆ ನಿಗದಿತವಾದ ಮಾರುಕಟ್ಟೆ ವ್ಯವಸ್ಥೆ ಇರೋದು ನಾವು ಕಾಣಕ್ ಸಾಧ್ಯ ಇಲ್ಲ. ನಾವು ನಿರಂತರ ನೀವು ಪೂರೈಕೆ ಮಾಡಿದಾಗ ನೀವೇನ್ ನಿಗದಿಪಡಿಸಿದ ನಿಮ್ಮ ಒಬ್ಬ ಗ್ರಾಹಕರು ಅವರು ನೀವು ಜಾಸ್ತಿ ಆದಾಗ ಕಡಿಮೆನೆ ತಗೋತಾರೆ, ಅಥವಾ ಕಡಿಮೆ ಆದಾಗ ಒಂದೇ ರೇಟ್ ಅನ್ನ ಇಟ್ಟು ಅವ್ರ ಹತ್ರ ರೇಟ್ ಕಾಂಟ್ರಾಕ್ಟ್ ಆಗಿದ್ರೆ ಮಾತ್ರ ಆತರ ಎಕ್ಸ್ಪೆಕ್ಟ್ ಮಾಡಬಹುದು. ಆತರ ನೀವು ನಿರಂತರ ಬೆಳೆ ಬೆಳಿತೀರಂದ್ರೆ ಅವ್ರು ತಗೋತಾರೆ. ಅವರು ಖಂಡಿತವಾಗ್ಲು ಖಂಡಿತವಾಗ್ಲು ಸರ್. ಅವಾಗ ನಿಮ್ದು ರೇಟ್ ಇಲ್ಲ ನನ್ನ ಬೆಳೆಗೆ ಜಾಸ್ತಿ ಬಂದ್ಬಿಟ್ಟಿದೆ ಅಂತ ನಿಮ್ಗೆ ಹಂಗ ಆಗೋದಿಲ್ಲ ಅವಾಗ. ಇನ್ನೊಂದು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈ ಬಟನ್ ಗುಲಾಬಿಯ ಸಸ್ಯ ಅಭಿವೃದ್ಧಿ ವಿಧಾನ ಯಾವ ತರ ಇರುತ್ತೆ? ಸಸ್ಯ ಅಭಿವೃದ್ಧಿ ವಿಧಾನ ಎರಡು ತರ ಮಾಡ್ತಾ ಹೋಗ್ಬೋದು. ಒಂದೇದಾಗಿ ಕಟಿಂಗ್ಸ್ ಮುಖಾಂತರ ಮಾಡ್ತಾ ಹೋಗ್ತೀವಿ, ಇನ್ನೊಂದು ಕಣ್ಣು ಕಸಾಯಿ ಮುಖಾಂತರ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಆದಷ್ಟು ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಕಟಿಂಗ್ಸ್ ಗೆ ಹೋಗಲ್ಲ, ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ತಾಯಿ ಗಿಡದಿಂದ ರೋಗ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಕಣ್ಣು ಕಸಿ ಅಥವಾ ಬಡ್ಡಿಂಗ್ ಮುಖಾಂತರ ಮಾಡಿದಾಗ ಏನಾಗುತ್ತೆ, ಒಂದು ಗಿಡದ ಬೇಗ ಇಳುವರಿ ಬರೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ, ಬಹಳ ಬ್ರಾಂಚಸ್ ಬರ್ತಾ ಹೋಗುತ್ತೆ. ನಾವು ಯಾವ ಗಡಿಯಿಂದ ತಗೊಂಡು ನಾವು ಕಣ್ಣು ಕಸಿ ಮಾಡಿರ್ತೀವೋ ಆ ಒಂದು ಗಿಡದ ತಾಯಿ ಗುಣದ ಗುಣಧರ್ಮಗಳೆಲ್ಲ ಒಂದ್ಬಿಟ್ಟು ಒಂದು ಉತ್ತಮ ರೀತಿಯ ಇಳುವರಿ ಬರೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಆದಷ್ಟು ರೈತರು ಏನ್ ಮಾಡ್ತಾರೆ ಅಂದ್ರೆ, ಕಣ್ಣು ಕಸಿ ಮಾಡಿರುವಂತಹ ಗಿಡಗಳನ್ನೇ ತಗೊಂಡ್ಬಿಟ್ಟು ಅವರು ಪ್ಲಾಂಟಿಂಗ್ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಅದೇ ತರ ಬೇಸಾಯ ಕ್ರಮದ ಬಗ್ಗೆನೂ ಹೇಳಿ ಸರ್. ಖಂಡಿತವಾಗ್ಲು, ಯಾಕೆಂದ್ರೆ ಯಾವುದೇ ಒಬ್ಬ ರೈತ ಯಾವುದೇ ಒಂದು ಬೆಳೆ ಬೆಳೀತಾರೆ ಅಥವಾ ಯಾವುದೇ ಒಂದು ಹೂವು ಬೆಳೀತಾರೆ ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಬೇಸಾಯ ಸಾಮಗ್ರಿಗಳು. ಏನೆಲ್ಲ ಮಾಡ್ಬೇಕಾಗತ್ತೆ, ಗುಂಡಿ ಎಷ್ಟು ಹೊಡಿಬೇಕಾಗತ್ತೆ, ಆ ಗಿಡಕ್ಕೆ ಅಂತರ ಎಷ್ಟಿರ್ಬೇಕಾಗತ್ತೆ, ಅದು ರೈತ ಫಸ್ಟ್ ಗೆ ಪ್ಲಾನ್ ಮಾಡ್ಕೋಬೇಕು. ಮಿಶ್ರ ಬೆಳೆ ಬೆಳಿಬಹುದಾ? ಮಿಶ್ರ ಬೆಳೆ ಬೆಳೆದ್ರೆ ಕೆಲವೊಂದು ಟೈಮಲ್ಲಿ ಅನುಕೂಲ ಆಗಲ್ಲ, ಯಾಕೆಂದ್ರೆ ಇದಕ್ಕೆ ಓಪನ್ ಫೀಲ್ಡ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಇಳುವರಿ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಸೊ ನಾರ್ಮಲ್ ಆಗಿ ನಮ್ಮ ರೈತ ಏನ್ ಮಾಡ್ತಾರೆ, ಸಾಲಿಂದ ಸಾಲಿಗೆ 7 ಅಡಿ ಆಗ್ತಾರೆ, ಗಿಡದ ಗಿಡಕ್ಕೆ 3 ಅಡಿ ಆಗ್ತಾರೆ. ಆ ತರ ನೋಡಿದ್ರೆ ಒಂದು ಎಕರೆಗೆ ಒಂದು 1,900 ಗಿಡ ಬೇಕಾಗ್ತಾ ಹೋಗುತ್ತೆ. ಇಲ್ಲ ಕೆಲವೊಂದು ರೈತರು ಏನ್ ಮಾಡ್ತಾರೆ, ಸಾಲಿಂದ ಸಾಲಿಗೆ 6 ಅಡಿ ಆಗ್ತಾರೆ, ಗಿಡದ ಗಿಡಕ್ಕೆ 2.5 ಅಡಿ ಕೊಡ್ತಾರೆ. ಆ ತರ ಕೊಟ್ರೆ 2,500 ಗಿಡ ಬೇಕಾಗ್ತಾ ಹೋಗ್ತದೆ. ಇನ್ನ ಕೆಲವು ರೈತರು ಟ್ರ್ಯಾಕ್ಟರ್ ಬೇಸಾಯ ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ 5x5 ಮಾಡ್ತಾ ಹೋಗ್ತಾರೆ. ಆ ತರ ಮಾಡಿದಾಗ 1,700 ಗಿಡ ಇರೋದನ್ನ ನಾವು ಕಾಣಬಹುದಾಗಿದೆ. ಇದಾದ್ಮೇಲೆ ಗುಂಡಿನ ಏನ್ ಮಾಡ್ಬೇಕಾಗತ್ತೆ, ಕೆಲವು ರೈತರು ಏನ್ ಮಾಡ್ತಾರೆ, ಗುಂಡಿ ತೆಗೆದ್ಬಿಟ್ಟು ಮಾಡ್ತಾ ಹೋಗ್ತಾರೆ. ಇನ್ನ ಕೆಲವರು ಏನ್ ಮಾಡ್ತಾರೆ, ನಾವು 7 ಅಡಿ ಸಾಲ್ ಮಾಡಿರ್ತೀವಲ್ಲ, 7 ಅಡಿ ಸಾಲ್ ಪೂರ್ತಿ ಟ್ರೆಂಚ್ ಹೊಡೆದ್ಬಿಡ್ತಾರೆ. ಟ್ರೆಂಚ್ ಹೊಡೆದ್ಬಿಟ್ಟು ಅದ್ರ 1 ಅಡಿ ಆಳವರು ಟ್ರೆಂಚ್ ಹೊಡೆದ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾರೆ, ಮೇಲ್ಗಡೆ ಮಣ್ಣು ಮತ್ತೆ ತಿಪ್ಪೆ ಗೊಬ್ಬರ ಮತ್ತೆ ಅದಾದ್ಮೇಲೆ ಬೇವಿನ ಹಿಂಡಿ, ಆ ಒಂದು ತಿಪ್ಪೆ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಸುಡೋಮನಸ್ ಎಲ್ಲ ಹಾಕ್ಬಿಟ್ಟು ಪುಷ್ಟೀಕರಣ ಮಾಡ್ಬಿಟ್ಟು ಅದನ್ನೆಲ್ಲ ಮಿಶ್ರಣ ಮಾಡ್ಬಿಟ್ಟು ಆ ಗುಂಡಿಗೆ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ. ಮುಚ್ಚಿಬಿಟ್ಟು ಒಂದು ವಾರ ಆದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಅದಕ್ಕೆಲ್ಲ ದಿನ ರೀತಿ ನೀರು ಬಿಡ್ತಾ ಇರ್ತಾರೆ. ಒಂದು ವಾರ ಆದ್ಮೇಲೆ ಕುಸಿಯುತ್ತೆ. ಅದಾದ್ಮೇಲೆ ಅವ್ರಿಗೆ ಬೇಕಾಗಿರುವ ಅಂತರದಲ್ಲಿ ಏನ್ ಮಾಡ್ತಾರೆ, ಒಂದು ಗಿಡಗಳನ್ನ ಅವರು ನಾಟಿ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಈಗ ನಾವು ಪ್ರೆಸೆಂಟ್ ರೈತರು ಈ ತರ ಮಾಡಿದ್ರೆ ಏನಾಗುತ್ತೆ, ಖಂಡಿತವಾಗ್ಲೂ ಏನಾಗುತ್ತೆ, ಕಾಲಕ್ರಮೇಣ ಬೇರು ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ರೆ ಏನಾಗುತ್ತೆ, ಅದು ನ್ಯೂಟ್ರಿಯೆಂಟ್ಸ್ ತಗೋದಕ್ಕೆ ತುಂಬಾ ಅನುಕೂಲಕರ ಆಗೋದನ್ನ ನಾವು ಕಾಣಬಹುದಾಗಿದೆ. ಈಗ ನಾವು ಗುಲಾಬಿ ಗಿಡನ ಪ್ರೂನಿಂಗ್ ಮಾಡ್ಲೇಬೇಕಾ? ಖಂಡಿತವಾಗ್ಲೂ ಮಾಡ್ಬೇಕು. ಯಾಕೆಂದ್ರೆ ಹೊಸ ಒಂದು ಚಿಗುರುಗಳಲ್ಲಿ ಏನಾಗುತ್ತೆ, ಒಂದು ಹೂಗಳು ಮತ್ತೆ ಮೊಗ್ಗುಗಳ ಸಂಖ್ಯೆ ಜಾಸ್ತಿ ಇರೋದನ್ನ ನಾವು ಕಾಣಬಹುದಾಗಿದೆ. ಮತ್ತೆ ಇದರ ಸಸ್ಯಗಳ ಆಕಾರವನ್ನ ನಿಯಮಿತಗೊಳಿಸಕ್ಕೂ ಕೂಡ ಈ ಒಂದು ಪ್ರೂನಿಂಗ್ ಪ್ರಮುಖವಾಗಿರುವಂತಹ ಪಾತ್ರ ವಹಿಸುತ್ತೆ. ನಾವು ಎಲ್ಲಿ ಪ್ರೂನಿಂಗ್ ಮಾಡ್ತೀವೋ ಆ ಒಂದು ಭಾಗದಲ್ಲಿ ಬರುವ ಹೂಗಳು ಏನಾಗುತ್ತೆ, ಗುಣಮಟ್ಟ ಕೂಡ ತುಂಬಾ ಚೆನ್ನಾಗಿರೋದನ್ನ ನಾವು ಕಾಣಬಹುದಾಗಿದೆ. ವರ್ಷಕ್ಕೆ 2 ಸರಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದು ಯಾವ್ಯಾವ ನೋಡ್ತಾ ಹೋದ್ರೆ ಮೇ ಜೂನ್ ಅಲ್ಲಿ ನೋಡಬಹುದು, ಇಲ್ಲ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಪ್ರೂನಿಂಗ್ ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ. ನಾವು ಯಾವಾಗ ಪ್ರೂನಿಂಗ್ ಮಾಡ್ತೀವೋ ಒಂದು ವಾರಗಳ ಮುಂಚೆ ಮಾಡೋಕು ಗಿಡಕ್ಕೆ ನೀರು ಕೊಡೋದನ್ನ ನಾವು ನಿಲ್ಲಿಸಬೇಕು. ಯಾಕೆಂದ್ರೆ ಅದಕ್ಕೆ ಗಿಡಕ್ಕೆ ಸ್ಟ್ರೆಸ್ ಕಂಡೀಷನ್ ಕ್ರಿಯೇಟ್ ಮಾಡಬೇಕು. ಸ್ಟ್ರೆಸ್ ಕಂಡೀಷನ್ ಕ್ರಿಯೇಟ್ ಮಾಡಿ ನಾವು ಪ್ರೂನಿಂಗ್ ಮಾಡಿದಾಗ ಏನಾಗುತ್ತೆ, ಹೊಸ ಚಿಗುರು ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಏನಾಗುತ್ತೆ, ಆ ಒಂದು ಭಾಗದಲ್ಲಿ ಮೊಗ್ಗುಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಹೂಗಳ ಪ್ರಮಾಣಗಳು ಜಾಸ್ತಿ ಆಗೋದನ್ನ ನಾವು ಕಾಣಬಹುದಾಗಿದೆ. ಈ ಪ್ರೂನಿಂಗ್ ಮಾಡೋ ಟೈಮಲ್ಲಿ ಏನ್ ಮಾಡುತ್ತೆ, ಹಳೆಯದಾದ ರೋಗಗ್ರಸ್ತವಾಗಿರುವಂತಹ ಆ ಕೊಂಬೆಗಳ ಏನ್ ಮಾಡಬೇಕು, ಕಂಪ್ಲೀಟ್ ಆಗಿ ತೆಗೆದಾಕ್ಬೇಕು. ನಾವು ಪ್ರೂನಿಂಗ್ ಮಾಡಬೇಕಾದಾಗ ಏನ್ ಮಾಡಬೇಕು, ಒಂದ್ 3 ತರ ಬರುತ್ತೆ, ಲೈಟ್ ಪ್ರೂನಿಂಗು, ಮೀಡಿಯಂ ಪ್ರೂನಿಂಗು, ಹೆವಿ ಪ್ರೂನಿಂಗ್ ಅಂತ ಹೇಳಿ. ನಮ್ಮ ರೈತರೆಲ್ಲ ಮಾಡೋದು ಲೈಟ್ ಪ್ರೂನಿಂಗ್ ಅಂದ್ರೆ ಮೇಲ್ಗಡೆ ಒಂದು 2-3 ಇಂಚ್ ಬಿಟ್ಬಿಟ್ಟು ಮಾಡ್ತಾರೆ, ಪ್ರೂನಿಂಗ್ ಮಾಡ್ಬಿಡ್ತಾರೆ. ಅವಾಗ ಹೊಸ ಚಿಗುರು ಬರುತ್ತೆ, ಅಲ್ಲಿ ಒಂದು ಮೊಗ್ಗುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ನಾವು ಕಾಣೋಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಾವು ಪ್ರೂನಿಂಗ್ ಮಾಡಿದ್ಮೇಲೆ 2 ತಿಂಗಳಿಗೆ ಏನಾಗುತ್ತೆ, ಹೂವು ಬರೋಕೆ ಶುರುವಾಗ ನಾವು ಕಾಣಬಹುದಾಗಿದೆ. ಇದಲ್ಲದೆ ಈ ಒಂದು ಬಟನ್ ಗುಲಾಬಿ ಬೆಳೆ ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಆ ಒಂದು ಮಣ್ಣಿನಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಸಾವಯವ ಇಂಗಾಲ ಜಾಸ್ತಿ ಇರಬೇಕು. ಸಾವಯವ ಇಂಗಾಲ ಜಾಸ್ತಿ ಹೆಂಗಾಗತ್ತಂದ್ರೆ ನಾವು ಮಣ್ಣಿನ ಒಂದು ಗುಣಮಟ್ಟವನ್ನ ಕಾಪಾಡ್ಕೋಬೇಕು. ಮಣ್ಣಿನ ಗುಣಮಟ್ಟ ಏನಾಗಿದೆ, ಪ್ರೆಸೆಂಟ್ ಡೇಸ್ ಅಲ್ಲಿ ನಾವು ಹಾಳು ಮಾಡ್ಬಿಟ್ಟಿದೀವಿ, ರಾಸಾಯನಿಕ ಗೊಬ್ಬರಗಳ ತೇಜವಾಗಿ ಕೊಡ್ತಾ ಇದೀವಿ, ಮತ್ತೆ ಅದಾದ್ಮೇಲೆ ಆ ಒಂದು ಗಿಡಕ್ಕೆ ಬೇಕಾಗಿರುವಂತಹ ಸಾವಯವ ಗೊಬ್ಬರಗಳು ಕೊಡ್ತಾ ಇಲ್ಲ, ತಿಪ್ಪೆ ಗೊಬ್ಬರ ಕೊಡ್ತಾ ಇಲ್ಲ. ಅದ್ರ ಬದಲಾಗಿ ಇವಾಗ ಎಲ್ಲರೂ ಮನೇಲೂ ಹಸು ಇಲ್ಲ, ಅದ್ರ ಬದಲಾಗಿ ಏನ್ ಮಾಡ್ಬೇಕಾಗತ್ತೆ, ನಾವು ಈ ಒಂದು ಹಸಿರೆಳೆ ಗೊಬ್ಬರಗಳಾಗಿರುವಂತಹ ಸೆಣಬಾಗಿರ್ಬೋದು, ಅಲಸಂದಿ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಅವಂತೆಲ್ಲ ಹಾಕೋಬೇಕಾಗತ್ತೆ. ಅವೆಲ್ಲ ಹಾಕೊಂಡು ಹೂವು ಬಿಡಕ್ಕೆ ಮುಂಚೆ ಏನ್ ಮಾಡ್ಬೇಕಾಗತ್ತೆ, ನಾವು ರೋಟೋವೇಟರ್ ಅದೇ ಭೂಮಿಯಲ್ಲಿ ಹಾಕಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗೋದನ್ನ ನಾವು ಕಾಣಬಹುದಾಗಿದೆ. ಮತ್ತೆ ಭೂಮಿಯಲ್ಲಿ ಸಾವಯವ ಇಂಗಾಲಗಳು ಸ್ವಲ್ಪ ಜಾಸ್ತಿ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಒಂದು ಹೂವಿನ ಗುಣಮಟ್ಟ ಆಗಿರ್ಬೋದು, ಗಿಡದ ಗುಣಮಟ್ಟ ಆಗಿರ್ಬೋದು ಚೆನ್ನಾಗಿ ಬರೋದು ನಾವು ಕಾಣಬಹುದು. ಇನ್ನು ಈ ಮಣ್ಣಿನ ನಿರ್ವಹಣೆ ಹೆಂಗ್ ಮಾಡಬೇಕು ಗುಲಾಬಿ ಗಿಡದ ಬುಡದಲ್ಲಿ? ಮಣ್ಣಿನ ನಿರ್ವಹಣೆಯನ್ನ ಹೇಳಿದ ರೀತಿಯಲ್ಲಿ ಒಂದು ಗಿಡಕ್ಕೆ ವರ್ಷಕ್ಕೆ ಎರಡು ಸರಿ ನಾವು ಗೊಬ್ಬರವನ್ನ ಕೊಡಬೇಕಾಗ್ತದೆ. ಯಾವ ರೀತಿ ಕೊಡಬೇಕು ಅಂತಂದ್ರೆ, ಒಂದೇದಾಗಿ ನಾವು ಕಟಿಂಗ್ ಮಾಡದ ಕೊಡಬೇಕಾಗತ್ತೆ. ಮುಗ್ಗಿಂದ ಹೂ ಬರುತ್ತಲ್ಲ ಆ ಟೈಮಲ್ಲಿ ನಾವು ಈ ಗೊಬ್ಬರವನ್ನ ಕೊಟ್ಟಾಗ ಅದರ ನಿರ್ವಹಣೆ ತುಂಬಾ ಚೆನ್ನಾಗಾಗ್ತಾ ಹೋಗುತ್ತೆ. ಗಿಡದಲ್ಲಿ ಯಾವ ರೀತಿಯಂತಹ ಒಂದು ನ್ಯೂನ್ಯತೆ ಕಾಣದೆ ಉತ್ತಮ ರೀತಿಯಂತಹ ಒಂದು ಫಸಲು ಬರೋದನ್ನ ನಾವು ಕಾಣಬಹುದಾಗಿದೆ. ಇದಕ್ಕೆ ಏನ್ ಮಾಡಬೇಕಾಗತ್ತೆ, ಸ್ವಲ್ಪ ಕೆಲವು ಟೈಮಲ್ಲಿ ಅಂತಂದ್ರೆ ಕೆಲವೊಂದು ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ನ ಕೊಡಬೇಕಾಗತ್ತೆ. ಅದು ಯಾವ್ದು ಅಂತ ಕೇಳಿದ್ರೆ, ನಮ್ಮಲ್ಲಿ ರೋಸ್ ಮಿಕ್ಸ್ಚರ್ ಅಂತ ಬರ್ತಾ ಹೋಗುತ್ತೆ. ರೋಸ್ ಮಿಕ್ಸ್ಚರ್ ನ ಒಂದು ಗಿಡಕ್ಕೆ 15-20 ಗ್ರಾಮ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಒಂದು ಹೂವಿನ ಗುಣಮಟ್ಟ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದು. ಈಗ ಈ ಒಂದು ಗುಲಾಬಿ ಗಿಡದಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಕೀಟಗಳು ಬರಬಹುದು, ಅವುಗಳನ್ನ ಯಾವ ತರ ನಿರ್ವಹಣೆ ಮಾಡಬೇಕಾಗುತ್ತೆ? ಎಲ್ಲಾ ರೈತರಿಗೂ ಕಾಡುವಂತಹ ಒಂದು ಮುಖ್ಯವಾದ ಕ್ವೆಶನ್ ಅಂತಂದ್ರೆ, ಯಾವ ರೋಗ ಬರುತ್ತೆ, ಯಾವ ಕೀಟ ಬರುತ್ತೆ, ಅದು ಯಾವ ರೀತಿ ನಿರ್ವಹಣೆ ಮಾಡಬೇಕು, ನಿರ್ವಹಣೆ ವೆಚ್ಚ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ, ಎಲ್ಲಾ ರೈತರಿಗೂ ಕಾಡುವಂತಹ ಒಂದು ಪ್ರಮುಖವಾಗಿರುವಂತಹ ಒಂದು ಕ್ವಶನ್ ಇದು. ಅದರಲ್ಲಿ ಪ್ರಮುಖವಾಗಿ ಕಾಣುವಂತಹ ಒಂದು ಕೀಟಗಳು ನೋಡ್ತಾ ಹೋದ್ರೆ, ಥ್ರಿಪ್ಸ್ ಅಂತ ಕರಿತಾ ಹೋಗ್ತಿವಿ, ಮೈಟ್ಸ್ ಅಂತ ಕರಿತಾ ಹೋಗ್ತಿವಿ, ಹೂ ತಿನ್ನುವ ಕೀಟಗಳು ಜಾಸ್ತಿ ಆಗ್ತಾ ಹೋಗುತ್ತವೆ, ಆಮೇಲೆ ಗೆದ್ದಲಿನ ಹುಳು ಸಂಖ್ಯೆ ಜಾಸ್ತಿ ಆಗೋದ ನಾವು ಈ ಒಂದು ಬಟನ್ ಗುಲಾಬಿಯಲ್ಲಿ ನಾವು ಕಾಣಬಹುದಾಗಿದೆ. ಅದರ ರೀತಿಯ ಪ್ರಮುಖವಾಗಿ ಕಾಡುವಂತಹ ರೋಗಗಳು ನೋಡ್ತಾ ಹೋದ್ರೆ, ಕಪ್ಪು ಎಲೆ ರೋಗ ಅಂತ ಕರಿತಾ ಹೋಗ್ತಿವಿ, ಬೂದಿ ರೋಗ ಅಂತ ಕರಿತಾ ಹೋಗ್ತಿವಿ, ಇವೆರಡು ಪ್ರಮುಖವಾಗಿ ಕಾಣುವಂತಹ ರೋಗಗಳು ನಾವು ಪ್ರೆಸೆಂಟ್ ಡೇಸ್ ಅಲ್ಲಿ ಕಾಣ್ತಾ ಇರೋದು. ಅದ್ರಲ್ಲಿ ಮುಖ್ಯವಾಗಿ ಥ್ರಿಪ್ಸ್ ಅಂತ ಹೇಳಿದೆ, ನಾವು ಯಾವಾಗ ಪ್ರೂನಿಂಗ್ ಮಾಡ್ತೀವಲ್ಲ, ಪ್ರೂನಿಂಗ್ ಮಾಡಿದ್ರೆ ಹೊಸ ಚಿಗುರು ಬರ್ತದೆ, ಹೊಸ ಚಿಗುರದಲ್ಲಿ ಈ ಒಂದು ಥ್ರಿಪ್ಸ್ ಬಂದ ಏನ್ ಮಾಡುತ್ತೆ, ಆ ಒಂದು ಎಲೆಗಳಿರುವಂತಹ ರಸವನ್ನೆಲ್ಲ ಏರ್ಬಿಡುತ್ತೆ, ಇರ್ದಾಗ ಏನಾಗುತ್ತೆ, ಮೇಲ್ಗಡೆ ಇರುವಂತಹ ಎಲ್ಲಾ ಎಲೆಗಳಾಗುತ್ತೆ ಮುಟುರು ಆಗ್ತಾ ಹೋಗ್ತದೆ, ಮುದುಡು ಹೋಗ್ತದೆ, ಒಣಗಿದಾಗ ಏನಾಗುತ್ತೆ, ಆಟೋಮೆಟಿಕ್ ಬರುವಂತಹ ಚಿಗುರು ಬರೋದಿಲ್ಲ, ಮತ್ತೆ ಹೂಗಳು ಬರೋದಿಲ್ಲ, ಮಗುಗಳು ಬರೋದಿಲ್ಲ, ಒಟ್ಟಾರೆ ಗಿಡ ಪೂರ್ತಿ ಕುಂಠಿತ ಆಗ್ತಾ ಹೋಗುತ್ತೆ. ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದ್ರೆ, ಥಯಾಮೆಥಾಕ್ಸಿಮ್ ಅಂತ ಹೇಳಿ ಒಂದು ಕೆಮಿಕಲ್ ಇದೆ, ಅದನ್ನ 0.25 ml ಹಾಕಿ ಪರ್ ಲೀಟರ್ ಹಾಕಿ ಸಿಂಪರಣೆ ಮಾಡಿದಾಗ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಆಮೇಲೆ ಡೈಫೆನ್ಥಿರಾನ್ ಅಂತ ಕೆಮಿಕಲ್ ಇದೆ, ಅದನ್ನ ಹಾಕಿ ಸಿಂಪರಣೆ ಮಾಡಿ ಕಂಟ್ರೋಲ್ ಮಾಡಬಹುದು. ಅಥವಾ ಡಯಾಮೆಥೈಡ್ ಅಂತ ಇದೆ, ಅದನ್ನ ಹಾಕಿ ಬೇಕಾದ್ರೆ ರೈತರು ಕಂಟ್ರೋಲ್ ಮಾಡಿದ್ರೆ ಅನುಕೂಲ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಒಂದು ರಾಸಾಯನಿಕಗಳು ಬಳಸಬಹುದು. ಹೌದು ಹೌದು. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರುವಂತ ಕೀಟ ಅಂದ್ರೆ ಮೈಟ್ಸ್ ಅಂತ ಹೇಳಿದ್ವಿ. ಈ ಮೈಟ್ಸ್ ಏನ್ ಮಾಡುತ್ತೆ ಅಂದ್ರೆ, ಈ ಒಂಥರ ಇದಕ್ಕೆ ಕನ್ನಡದಲ್ಲಿ ಏನು ಅಂತ ಕರಿತಾ ಹೋಗ್ತಿವಿ, ಇದೇನ್ ಮಾಡುತ್ತೆ ಅಂದ್ರೆ ಎಲೆಗಳ ಮೇಲೆ ರಸ ಇರ್ತಾ ಹೋಗುತ್ತೆ, ಮಗುಗಳ ಮೇಲೆ ರಸ ಇರುತ್ತೆ, ಕಾಂಡದ ಮೇಲೆ ಏನ್ ಮಾಡುತ್ತೆ ರಸ ಇರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಸ ಇರಿದಾಗ ಏನಾಗುತ್ತೆ, ಪತ್ರ ರೀತಿಯ ಅಂಶ ಕಡಿಮೆ ಆಗಿ ಏನಾಗುತ್ತೆ, ಗಿಡದ ಬೆಳವಣಿಗೆಯನ್ನ ಕುಂಠಿದಾಗನ್ನ ಕಾಣಬಹುದಾಗಿದೆ. ಇದಕ್ಕೆ ನಾವು ಕ್ವಿನಾಲ್ಫಾಸ್ನ ಹಾಕಿ ನಾವು ಕಂಟ್ರೋಲ್ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೊಂದು ಪ್ರಮುಖವಾಗಿರುವಂತಹ ಕೀಟ ಅಂದ್ರೆ ಹೂ ತಿನ್ನುವ ದುಂಬಿ ಅಂತ ಕರಿತಾ ಹೋಗುತ್ತೆ. ಏನ್ ಮಾಡುತ್ತೆ ಅಂದ್ರೆ, ಮಗುಗಳ ಒಳಗಡೆ ಇರುವಂತಹ ಒಂದು ದಳಗಳೇನ್ ಮಾಡುತ್ತೆ, ಇದು ತಿಂದ ಹಾಕ್ಬಿಡುತ್ತೆ. ತಿಂದಾದಾಗ ಬರುವಂತಹ ಒಂದು ಮಗುಗಳ ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಮಗುಗಳ ಇಳುವರಿನ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ನಾವು ಸಿಂಪರಣೆ ಮಾಡ್ಬೇಕಂದ್ರೆ, ಲ್ಯಾಂಡಾ ಸೆಲೆಥ್ರಿನ್ ಬರ್ತಾ ಹೋಗುತ್ತೆ, 0.5 ml ಪರ್ ಲೀಟರ್ ಹಾಕಿ ಎಲೆ ಒಂದು ಗಿಡದ ಮೇಲೆ ಸಿಂಪರಣೆ ಮಾಡಿದಾಗ ಈ ಒಂದು ಎಲೆ ತಿನ್ನುವ ದುಂಬಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಪ್ರಮುಖವಾಗಿರುವಂತಹ ಒಂದು ಕೀಟ ಅಂತಂದ್ರೆ ಗೆದ್ಲು. ಗೆದ್ಲು ಯಾವಾಗ ಶುರುವಾಗುತ್ತೆ ಅಂತಂದ್ರೆ, ಆ ಒಂದು ತೋಟದಲ್ಲಿ ನೀರಿನ ಆವಳಿ ಯಾವಾಗ ಕಡಿಮೆ ಆಗ್ತಾ ಇದ್ದು ಅವಾಗ ಏನಾಗುತ್ತೆ, ಈ ಒಂದು ಗೆದ್ದಲ ಆವಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇನ್ ಮಾಡುತ್ತೆ, ಬೇರ್ನ ತಿನ್ನುತ್ತೆ, ಕಾಂಡ ತಿನ್ನುತ್ತೆ, ತೊಗಟೆ ತಿನ್ನುತ್ತೆ, ಒಟ್ಟಾರೆ ಗಿಡ ಪೂರ್ತಿ ನಾಶ ಮಾಡೋದ್ರಲ್ಲಿ ಒಂದು ಪ್ರಮುಖವಾಗಿರುವಂತಹ ಪಾತ್ರ ವಹಿಸಿದೆ ಅಂದ್ರೆ ಈ ಗೆದ್ದಲ ಹುಳು ಅಂತ ಹೇಳಿ ತಪ್ಪಾಗಲಾರದು. ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಕ್ಲೋರೋಫೈರಿಫಾಸ್ ಅಂತ ಕೆಮಿಕಲ್ ಬರುತ್ತೆ, ಅದೇನ್ ಮಾಡಬೇಕು, 3 ml/L ಹಾಕೊಂಡು ಆ ಒಂದು ಗಿಡದ ಬುಡಕ್ಕೆ ಆಗದಾಗ ಏನಾಗುತ್ತೆ, ಈ ಒಂದು ಗೆದ್ದಲ ಹುಳ ಸಮಸ್ಯೆಯನ್ನ ನಾವು ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಕಾಡುವಂತಹ ಎರಡು ರೋಗ ಅಂತ ನಾನು ಆಗ್ಲೇ ಹೇಳಿದೆ, ಅದು ಕಪ್ಪು ಎಲೆ ಚುಕ್ಕೆ ರೋಗ, ಇನ್ನೊಂದು ಬೂದಿ ರೋಗ ಅಂತ ಹೇಳಿದೆ. ಕಪ್ಪು ಎಲೆ ಚುಕ್ಕೆ ರೋಗ ಏನ್ ಮಾಡುತ್ತೆ ಅಂದ್ರೆ, ಮೊದಲಿಗೆ ಎಲೆಗಳ ಮೇಲೆ ಕಪ್ಪು ಒಂದು ಚುಕ್ಕೆಗಳು ಕಾಣ್ತಾ ಹೋಗುತ್ತೆ ಎಂಟೇರ್, ಆಮೇಲೆ ಲೇಟರ್ ಆಗಿ ಆ ಒಂದು ಎಲೆ ಪೂರ್ತಿ ಏನಾಗುತ್ತೆ, ಕಪ್ಪು ಒಂದು ಎಲೆ ಚುಕ್ಕೆ ರೋಗ ರೀತಿಯಾಗಿ ಹರಡ್ತಾ ಹೋಗುತ್ತೆ. ಪತ್ರ ಹರಿತಿರಲ್ಲ, ಪತ್ರ ಹರಿತಿಲ್ಲ ಅಂತ ಆಟೋಮೆಟಿಕ್ ಆಗಿ ಚಿಗುರು ಬರಲ್ಲ, ಮಗು ಬರಲ್ಲ, ಗಿಡ ಡೆವಲಪ್ಮೆಂಟ್ ಆಗೋದಕ್ಕೆ ಕಂಪ್ಲೀಟ್ ಆಗಿ ನಿಂತು ಹೋಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ ನಾವು ಅಂತಂದ್ರೆ, ಪ್ರೊಪನಿಕೋನಜೋಲ್ ಅಂತ ಬರುತ್ತಾ ಹೋಗುತ್ತೆ, ಅದನ್ನ 1 ml/L ಹಾಕಿ ಅವ್ರ ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಬೂದಿ ರೋಗ, ಕಪ್ಪು ಎಲೆ ರೋಗವನ್ನ ಕಂಟ್ರೋಲ್ ಮಾಡಬಹುದಾಗಿದೆ. ಇನ್ನೊಂದು ಬೂದಿ ರೋಗ ಹೆಂಗಿರುತ್ತೆ ಅಂದ್ರೆ, ಬೂದಿ ಬಣ್ಣದ ಚುಕ್ಕೆಗಳೇನಾಗುತ್ತೆ ಎಲೆಗಳ ಮೇಲೆ ಆಗಿರ್ಬೋದು, ಕಾಂಡದ ಮೇಲೆ ಆಗಿರ್ಬೋದು, ತೋಟ ಮೇಲೆ ಆಗಿರ್ಬೋದು ನಾವು ಕಾಣಬಹುದಾಗಿದೆ. ಅದನ್ನ ನಾವು ನಿರ್ವಹಣೆ ಮಾಡಬೇಕು ಅಂದ್ರೆ ಕಾರ್ಬನ್ ಡೀಸೆಲ್ 1 g/L ಹಾಕಿ ನಾವು ಸಿಂಪಡಣೆ ಮಾಡಬಹುದಾಗಿದೆ. ಅದು ಬಿಟ್ಟರೆ ಪ್ರೊಪನೆಕೋನೋಸಲ್ ಅಂತ ಹೇಳಿದ್ವಲ್ಲ, ಇದು ಅಷ್ಟೇ 1 ml/L ಹಾಕಿ ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗೋದು ನಾವು ಕಾಣಬಹುದು. ಸೊ ಒಟ್ಟಾರೆಯಾಗಿ ರೈತರು ಈ ಒಂದು ಪಾರ್ಟ್ ಅಲ್ಲಿ ಯಾವ ರೋಗ ಯಾವ ಕೀಟ ಅದನ್ನ ಕರೆಕ್ಟ್ ಆಗಿ ಹತೋಟಿ ಮಾಡಿದ್ರೆ ರೈತನಿಗೆ ಬರುವಂತಹ ಹೂವಿನ ಗುಣಮಟ್ಟ ಚೆನ್ನಾಗಿ ಬರುತ್ತೆ. ಹೂವಿನ ಗುಣಮಟ್ಟ ಚೆನ್ನಾಗಿ ಬಂದಾಗ ಮಾರುಕಟ್ಟೆ ಹೆಚ್ಚಿನ ಬೇಡಿಕೆನ ನಾವು ಕಾಣಬಹುದು. ಆಮೇಲೆ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಬಟನ್ ಗುಲಾಬಿನ ನಾವು ಯಾವಾಗ ಕೊಯ್ಲು ಮಾಡಬಹುದು ಮತ್ತೆ ಮಾರ್ಕೆಟ್ ಹೇಗೆ ಮಾಡಬೇಕು? ಬಟನ್ ಗುಲಾಬಿನ ಆದಷ್ಟು ತಂಪಾದ ಸಮಯದಲ್ಲಿ ಮಾಡಬೇಕಾಗತ್ತೆ. ತಂಪಾದ ಸಮಯ ಅಂತ ಅಂದ್ರೆ ಸಂಜೆ ಹೊತ್ತಾಗಿರ್ಬೋದು, ಇಲ್ಲ ಬೆಳಗಿನ ಸಮಯದಲ್ಲಿ. ಇದನ್ನ ನಾವು ಕಟಾವ್ ಮಾಡಿಬಿಟ್ಟು ನಾವು ಮಾರುಕಟ್ಟೆಗೆ ತಗೊಂಡಾಗತ್ತೆ. ಹೂವು ಫ್ರೆಶ್ ಆಗಿದ್ದಾಗ ಆಟೋಮೆಟಿಕ್ ಆಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಆಗ್ತದೆ. ನಮ್ಮ ರೈತರಿಗೆ ಎಲ್ಲಿ ಎಲ್ಲಿ ಸುತ್ತಮುತ್ತ ಹತ್ರ ತೋಟಗಳಿರ್ತವೋ ಅವರಿಗೆ ಬಹಳ ಈಸಿಯಾಗಿ ಆಗುತ್ತೆ. ಮಾರುಕಟ್ಟೆ ಹತ್ರ ಇದ್ದಾಗ ಏನಾಗುತ್ತೆ, ಬೇಗ ಕೊಯ್ಲು ಮಾಡಿ ಬೇಗ ಮಾರ್ಕೆಟಿಗೆ ಕೊಟ್ಟಾಗ ಹೂವ ಫ್ರೆಶ್ ಆಗಿದ್ಬಿಟ್ಟು ಹೆಚ್ಚಿನ ಬೇಡಿಕೆಯನ್ನು ನಾವು ಕಾಣಬಹುದಾಗಿದೆ. ಇನ್ನೂ ಒಂದು ಈ ಹಬ್ಬ ಮತ್ತೆ ಜಾತ್ರೆ ಈ ಸಮಯದಲ್ಲಿ ಹೂವಿಗೆ ತುಂಬಾ ಬೇಡಿಕೆ ಇರುತ್ತೆ. ಆ ಸಮಯಕ್ಕೆ ಬರ ಹಾಗೆ ನಮ್ಮ ರೈತರು ಕೂಡ ಆ ಬೆಳೆನ ಬೆಳೆದ್ರೂ ಉತ್ತಮ ಅಲ್ಲ? ಖಂಡಿತ. ಆಗ್ಲೇ ಹೇಳಿದ್ರೆ ಸರ್, ಇದೇನಾಗುತ್ತೆ, ಒಂದು ಸರಿ ಬೆಳೆ ಶುರುವಾದ್ರೆ 5-6 ವರ್ಷಗಳ ಕಾಲ ಬರ್ತಾ ಹೋಗುತ್ತೆ. ಸರಿಯಾದ ನೀರು, ಸರಿಯಾದ ಗೊಬ್ಬರ, ಸರಿಯಾದ ಪ್ರಮಾಣದಲ್ಲಿ ರೋಗ ಕೀಟ ನಿರ್ವಹಣೆ ಮಾಡಿದ್ದೆ ಆದ್ರೆ ರೈತನಿಗೆ ವರ್ಷ ಪೂರ್ತಿ ಒಳ್ಳೆಯ ಬೆಳೆ ಬರುತ್ತೆ. ವರ್ಷ ಪೂರ್ತಿ ಬೆಳೆ ಬಂದ್ರೆ ಯಾವುದೇ ಹಬ್ಬ ಆದ್ರೂ ಕೂಡ ಖಂಡಿತವಾಗಿ ರೇಟ್ ಅಂದ್ರೆ ರೈತನಿಗೆ ರೇಟು ಸಿಕ್ಕೇ ಸಿಗುತ್ತೆ. ನಿರಂತರ ಮಾರುಕಟ್ಟೆನೂ ಕೂಡ ಕಂಡುಕೊಳ್ಳಿಕ್ಕೆ ಒಳ್ಳೆ ಅವಕಾಶ, ಒಳ್ಳೆ ಅವಕಾಶ. ನಿರಂತರ ನೀವು 6 ವರ್ಷ ಅಂದ್ರೆ ನಿರಂತರ ಬೆಳೆ ಅದು. ಖಂಡಿತ ಖಂಡಿತ ಸರ್. ಮಧ್ಯೆ ಸ್ವಲ್ಪ ಏನು ಒಂದು ಎಷ್ಟು ದಿನದಲ್ಲಿ ಗ್ಯಾಪ್ ಅಲ್ಲಿ ಬರ್ತದೆ ಇದು ಒಂದು ಗುಲಾಬಿ? ಇದು ನಾವು ಪ್ಲಾಂಟಿಂಗ್ ಮಾಡಿದ್ಮೇಲೆ 6-8 ತಿಂಗಳಲ್ಲಿ ಶುರು ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸರಿ ಪ್ರೂನಿಂಗ್ ಅಂತೂ ಮಾಡ್ಲೇಬೇಕಾಗತ್ತೆ. ಚಾಟ್ನಿ ಮಾಡಿದಾಗ ಏನಾಗುತ್ತೆ, ಒಳ್ಳೆ ಒಂದು ರೋಗಗ್ರಸ್ತ ಒಂದು ಕೊಂಬೆಗಳ ತೆಗಿಬೇಕಾಗತ್ತೆ. ಹೊಸ ಚಿಗುರಲ್ಲಿ ಏನಾಗುತ್ತೆ, ಮೊಗ್ಗುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮೊಗ್ಗು ಬಂದು ಬೆಳೆ ಹೇಗೆ ಕೊಡ್ತಾ ಹೋಗ್ತದೆ? ನಾವು ಪ್ರೂನಿಂಗ್ ಮಾಡಿದ್ಮೇಲೆ 2 ತಿಂಗಳಿಗೆ ಮತ್ತೆ ಶುರು ಆಗುತ್ತೆ, ಮತ್ತೆ ನಿರಂತರವಾಗಿ ಬರ್ತಾನೆ ಇರುತ್ತೆ. ನಾನು ಆಗ್ಲೇ ಹೇಳಿದ್ದು, ಒಂದು ಗಿಡಕ್ಕೆ ಪ್ರತಿ ವರ್ಷಕ್ಕೆ 1,500 ಹೂಗಳ ನಾವು ಹಾರ್ವೆಸ್ಟ್ ಮಾಡಬಹುದು. ಅದು ತಳಿಗಳ ಒಂದು ಗುಣಗಳ ಮೇಲೆ ಅವಲಂಬಿತವಾಗಿರುತ್ತೆ. ಮತ್ತೆ ಇದಕ್ಕೆಲ್ಲ ಮುಖ್ಯ ಮಣ್ಣಿನ ಫಲವತ್ತತೆ. ಮಣ್ಣಿನ ಫಲವತ್ತತೆ ಚೆನ್ನಾಗಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಬರುತ್ತೆ. ರೈತರಿಗೆ ಒಂದು ಉತ್ತಮ ಅವಕಾಶ. ನಮ್ಗೆ ಬೆಳೆ ಬರ್ತಾ ಇಲ್ಲ ನಮ್ಮ ಹೊಲದಲ್ಲಿ ಅಂತ ಹೇಳೋದ ಸಂದರ್ಭದಲ್ಲಿ ಒಣ ಬೇಸಾಯದಲ್ಲೂ ಕೂಡ ಈ ಒಂದು ಬಟನ್ ಗುಲಾಬಿನ ತಾ ಬೆಳೀರಿ, ಇನ್ನೂ ಲಾಭ ಮಾಡ್ಕೊಳ್ರಿ ಅಂತ ಹೇಳ್ತೀರಿ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ಜೊತೆಗೆ ಅವ್ರ ಮಾತು ಕೇಳಕ್ಕೆ ನಮ್ಗೆ ಇಷ್ಟ ಆಗ್ತದೆ, ಇನ್ನೊಂದು ಸ್ವಲ್ಪ ನಾವು ಮಾತಾಡ್ತೇವೆ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಖಂಡಿತವಾಗ್ಲೂ ಬಟನ್ ಗುಲಾಬಿ ಬಗ್ಗೆ ಯಾವುದೇ ರೀತಿಯಂತಹ ಒಂದು ಸಮಸ್ಯೆ ಬಂದ್ರೆ ಅಥವಾ ಸಮಸ್ಯೆ ಎದುರಿಸ್ತಾ ಇದ್ರೆ ನನ್ನ ನಂಬರ್ಗೆ ಕರೆ ಮಾಡಿ. ನನ್ನ ನಂಬರ್ ತಗೊಳ್ಳಿ, 9909139395. ನಿಮ್ಮ ಸಮಸ್ಯೆಗಳನ್ನೆಲ್ಲ ಹಂಚ್ಕೊಳ್ಳಿ, ನಿಮಗೆ ಸೂಕ್ತ ಒಂದು ಮಾರ್ಗದರ್ಶನ ಪಡ್ಕೊಳ್ಳಿ ಅಂತೇಳಿ ತಮ್ಮ ರೈತರಲ್ಲಿ ನಾನು ಕೇಳ್ಕೊಳ್ತಾ ಹೋಗ್ತೀನಿ. ಧನ್ಯವಾದಗಳು. ಬಟನ್ ರೋಸ್ ಬೇಸಾಯದ ಕ್ರಮಗಳ ಕುರಿತು ಡಾ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ಗೌಡ. ಇನ್ನೀಗ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಘಟಕರಿಂದ ಸೋಪಾನೆ ಪದಗಳು. ಬಾಗುರು ದಡದಲ್ಲಿ ಬಜಗುರು ರಾಯರು ತೋಟ ಗಜಲಿ ಮೇಣ್ಣ ಪ್ರಮಿಷಾಳೆ ಶಿವನೆ ತೊಡೆ ಮೇಲೆ ಪಾರ್ವತ ಬೇಣ್ಣ ಬಗಿಶಾಳೆ ಶಿವನೆ ತೊಡೆ ಮೇಲೆ ಪಾರ್ವತಿಯ ದೇವಿ ಒಂಬತ್ತು ತಿಂಗಳ ಮೇಲೆ ಪಾರ್ವತ ದೇವಿ ತಳ ಬಿಟ್ಟು ತರಿಸಿ ಕೈಗೆ ಕೊಟ್ಟು ಬಾಲೆ ನಿನ್ನ ಬೈಕೆ ಹರುದಾವ ಶಿವನೇ ತೊಡೆ ಮೇಲೆ ಪಾರ್ವತ ಹರುದಾವ ಶಿವನೇ ತೊಡೆ ಮೇಲೆ ಪಾರ್ವತ ದೇವಿ ಕಸುವ ಆಯಾಗಿ ಗುಡು ಸೋಳೆ ತಾಯಿ ಸಂಗಮ ಕೊಡೆ ಮೇಲೆ ಪಾರ್ವತ ದೇವಿ ಸಂಗಮುನ ಮಠ ಮನೆ ತೋರಿಗರಿಗೆ ವಾಲಿ ಗೋಚರುವ ಬಿಡಿಸೇನೋ ಶಿವನೇ ತೊಡೆ ಮೇಲೆ ತಡೆ ಮೇಲೆ ಪಾರ್ವತ ದೇವಾಳೆ ಬಲಕು ಬೀಡ ಸೀಗೆ ಎಡಕು ಬೀಡ ನಾಗ ಸಂಪಂಗಿ ನಡವೆಲ್ಲೇ ಶಿವನೆ ತಡೆ ಮೇಲೆ ಪಾರ್ವ ಸಂಪಂಗಿ ತಂಗವೆಲ್ಲೆ ಶಿವನೆ ತಡೆ ಮೇಲೆ ಪಾರ್ವತ ದೇವೆ ಸಂಪಂಗಿ ನಡವೆಲ್ಲಿ ಹೋದ ಅದು ಕಣ ಸಂಗಮುನ ಮಠ ಮನೆ ಕಣ ಸಂಗಮುನ ಮನೆ ಮನೆ ಶಿವನೆ ತಡೆ ಮೇಲೆ ಪಾರ್ವತ ದೇವೆ ಬಿಟ್ಟು ಸೀಗೆ ಎಡಕು ಬಿಟ್ಟು ನಾಗ ಸಂಪಂಗಿ ನಡವೆಲ್ಲೆ ಶಿವನೆ ಸಂಪಂಗೆ ನಡವೆಲ್ಲೆ ಶಿವನೆ ತಡೆ ಮೇಲೆ ಪಾರ್ವತ ದೇವೆ ಪಂಗಿ ನಡವೆಲ್ಲಿ ಓದಾನೆ ಕಂಬು ಸಾಲಲ್ಲಿ ಹಂಜಣ ದೇವಿ ಶಿವನೆ ತೊಡೆ ಮೇಲೆ ಪಾರ್ವತ ಸಾಲಲ್ಲಿ ಹಂವೇವಿ ಶಿವನೆ ತೊಡೆ ಮೇಲೆ ಪಾರ್ವತ ದೇವಿ ಸಾಲಲ್ಲಿ ಅಂಜಣ ದೇವು ಗಂಡ ಕಾಯ ಮಂತುರುಸಿ ಒಡುದಾನೆ ಶಿವನೆ ಮಂತುರುಸಿ ಒಡುದಾನೆ ಶಿವನೆ ತೊಡೆ ಮೇಲೆ ಪಾರ್ವತ ದೇವೆ ಮಂತುರುಸಿ ಒಡುದಾನೆ ಮಾ ಶಿವ ಉಟ್ಯಾಳೆ ಗಂಗೆ ಗಳಿಗೆಲ್ಲೇ ಗಂಗೆ ಗಳಿಗೆಲ್ಲೆ ಶಿವನೆ ತೊಡೆ ಮೇಲೆ ಪಾರ್ವತ ದೇವೆ ಹುಟ್ಟಿದ ಗಳಿಗೆ ಕೇಳೋಬೇಕೆಂದು ಸುತ್ತೇಳು ಬ್ರಾಹ್ಮಣರ ಕರೀಸ್ಯಾರೆ ಶಿವನೆ ತೊಡೆ ಮೇಲೆ ಬ್ರಾಹ್ಮಣರ ಕರೀಸ್ಯಾರೆ ಶಿವನೆ ತೊಡೆ ಮೇಲೆ ಪಾರ್ವತ ದೇವೆ ಬ್ರಾಹ್ಮಣರ ಕರೆಸಿ ಪಂಚಂಗೋಡಿ ಗಂಗುಟ್ಟಿದು ಗಳಿಗೆ ಕೇಳುತ್ತಾರೆ ಶಿವನೆ ಗಂಗುಟ್ಟಿದು ಗಳಿಗೆ ಕೇಳುತ್ತಾರೆ ಶಿವನೆ ತಡೆ ಮೇಲೆ ಪಾರ್ವತ ದೇವೆ ನೋಡ್ಯಾರೆ ಏನಂದೋ ಹೇಳುತ್ತಾರೆ ಗಂಗುಟ್ಟಿದು ಗಳಿಗೆ ಇಸ ಗಳಿಗೆ ಗಳಿಗೆ ಇಸ ಗಳಿಗೆ ಶಿವನೆ ತಡೆ ಮೇಲೆ ಪಾರ್ವತ ದೇವೆ ಗಳಿಗೆ ಇಸಗಳಿಗಾನಾವತಿಗೆ ಬುಟು ಬಲ್ಲಿ ಹರಿಯೋ ಜಲದಿಗೆ ಶಿವನೆ ಬಲ್ಲಿ ಹರಿಯೋ ಜಲದಿಗೆ ಶಿವನೆ ತಡೆ ಮೇಲೆ ಪಾರ್ವತ ದೇವೆ ಇಲ್ಲಿ ನಾನು ಬಾಡಿದೆ ಬೆಂಕಿದೆ ಬಾಡಿದ ಎಲೆಯ ಮಲ್ಯ ಮಡಲಲ್ಲೇ ಶಿವನೆ ತಡೆ ಮೇಲೆ ಪಾರ್ವತ ದೇವಿ ಎಲಿಯ ಮಡಲಲಿ ಕಟ್ಟಿ ಕಂಡ ಏನಣಿಯಲ್ಲಿ ಬರದಿತ್ತೋ ಅಣಿಯಲ್ಲಿ ಬರದಿತ್ತೋ ಶಿವನೆ ತಡೆ ಮೇಲೆ ಪಾರ್ವತ ದೇವಿಯಲ್ಲಿ ಬರದಿತ್ತೋ ಮಾ ಶಿವನೆ ದುಃಖ ಮಾಡ ತಡೆ ಮೇಲೆ ಪಾರ್ವತ ದೇವಿ ಬಳಡದೆ ಜಡಿಯ ಜೇಂಗುಮ ಕೋಟೆ ಈಗ ಬಳಡದೆ ಜಲದಿಗೆ ಗೊಬ್ಬಳ ಹಡದೆ ಜಲದಿಗೆ ಶಿವನೆ ತಡೆ ಮೇಲೆ ಪಾರ್ವತ ದೇವಿ ಬಳಡದೆ ಜಲದಿಗೆ ಮಾ ಶಿವನೆ ಶ್ಲೋಕ ಮಾಡ್ಯಾಳೆ ಶಿವನಿಗೆ ತಡೆ ಮೇಲೆ ಪಾರ್ವ ಲಕ್ಷಪತಿ ಎಂಬ ಹಲ ಕುಡಿಕೆ ಶಪತಿ ಎಂಬ ಹಲ ಕುಡಿಕೆ ಶಿವನೆ ತೊಡೆ ಮೇಲೆ ಪಾರ್ವತ ದೇವಪತಿ ಎಂಬ ಹಲ ಕುಡಿ ಕರೋಳೆಯ ಮಾಡಿ ಬುಟು ಬಂದರ ಅರಿಯೋ ಜಲದಿಗೆ ಬಂದರು ಅರಿಯೋ ಜಲದಿಗೆ ಶಿವನೆ ತೊಡೆ ಮೇಲೆ ಪಾರ್ವತ ದೇವೆ ಅಂಬಿಗುರಣ್ಣ ತೋಪು ನವನೊಂಡ ಮುತ್ತಿನ ಬಲಿಯ ಯಗಲೇರಿ ಮುತ್ತಿನ ಬಲಿಯ ಯಗಲೇರಿ ಶಿವನೆ ತೊಡೆ ಮೇಲೆ ಪಾರ್ವತ ದೇವಿ ಮುತ್ತಿನ ಬಲಿಯ ಯಗಲೇರ ಅಂಬಿಗುರಣ್ಣ ನಿಸ್ತ್ರಿದ್ದ ನದಿಗೆ ತಡೆ ಮೇಲೆ ಪಾರ್ವತ ದೇವಿ ಬಲಸೀದ ಬಿಸುಬಲೆ ಬೀಸಿದ ಮತ್ತೊಂದ ಬಲಿಯ ಸೆಳ ಕಂಡ ತೊಂದ ಬಲಿಯ ಸೆಳ ಕಂಡ ಶಿವನೆ ತಡೆ ಮೇಲೆ ಪಾರ್ವತ ದೇವಿ. ದಾನಮ್ಮ ಮತ್ತು ಸಂಗಡಿಗರಿಂದ ಇನ್ನೊಂದು ಸೋಬಾನೆ ಪದ. ಅರಿಯ ಸಾಸುವೆ ಒಬ್ಬಳಿಗೊಂದಬ್ಬೆ ಒಬ್ಬಳಿಗೊಂದಬ್ಬೆ ನೋರೇ ವಲ್ಲಿಗೊಂದಬ್ಬೆ ನೋರಿ ಒಬ್ಬಳಿಗೊಂದಬ್ಬೆ ನೋರಿ ವಲ್ಲೋ ಅಣ್ಣಯ್ಯ ಎಬ್ಬರು ಸ ನಿನ್ನ ಮಡದಿಯ ಎಬ್ಬರು ಸ ನಿನ್ನ ಪುರುಷಕ್ಕೆ ಎಡದ ಮಗ್ಗಲಲ್ಲಿ ನಿನಿಗಾಯ್ಗೊಂದೊಬ್ಬೆ ತೊಳ ಸೀಡೆ ನಿನಿಗಾಯ್ಗೊಂದೊಬ್ಬೆ ತೊಳ ಸೀಡೆ ಬತ್ತ ಕೊಟ್ಟಂದಾರೆ ಪಟ್ಟೆ ಸಿಲೆ ಮಾಸ್ಯಾತೋ ತಾಳಿದೆ ಅಣ್ಣ ಗುಣದಿಂದ ತಾಳಿದೆ ಅಣ್ಣ ಮನಿಗೆ ಎಲ್ಲ ಕುಂದೆ ಅಂಗಮ್ಮ ರಾಕಾಸಿ ಅವಳೆ ರವಳವಳೆ ಕಾಸಿ ಅವಳೆ ರವಳ ಕಟ್ಟಿದು ಬುಚ್ಚಾವೆ ಕಡಲೆ ಬೆಂಗಾಳಾವೆ ನೆಟ್ಟೋರ ಸಂತೆ ನೆರಳಾವೆ ನೆಟ್ಟೋರ ಸಂತೆ ನೆರಳಾವೆ ನೆಟ್ಟೋರ ಸಂತೆ ಗ್ರಾವ ನೋಡಿ ತಿರುಗೇನೋ ಗ್ರಾವ ನೋಡಿ ತಿರುಗೇನೋ ಅಟ್ಟಿಯ ಕಸವಾರದು ಗುಡಸೋ ಕಣ್ಣೆ ನಮ್ಮ ಅಕ್ಕನ ಮನೆಯ ಗೊರ ಬೇಳೆ ಅಕ್ಕನ ಮನೆಯ ಗುರ ಬೇಳೆ ನಿಮ್ಮ ಅಕ್ಕನ ಮನೆ ಇಲ್ಲಿಲ್ಲ ರಾಯರೇ ಮಂಚ ಕೇಳಿನ ಸಣ ಮಂಚದ ಮೇಲನ್ನ ಬಾಲ ತಕ್ಕಯ್ಯ ವರಿ ಗವಳಿ ತಕ್ಕಯ್ಯ ವರಿ ಗವಳಿ ತಕ್ಕೈನ ಬಲದ ಭುಜದ ಮೇಲೆ ಮಾಗೈ ಕಂದಣ್ಣ ವರಿ ಗವನೆ ಮಾಗೈ ಕಂದಣ್ಣ ವರಿ ಗವನೆ ತಮ್ಮ ಚಂದ್ರವೇನ ಆರಂಭ ಚಂದ ಕಣಕ್ಕ ಶಿವ ಕೊಟ್ಟ ಕಣವ್ವಾ